ಯಥಾ ಪುರಸ್ತಾದ್ ಭವಿತಾ ಪ್ರತೀತಃ ಯಥಾ ಪುರಸ್ತಾದ್ ಭವಿತಾ ಪ್ರತೀತಃ ಉದ್ದಾಲಕೀರಾರುಣಿರ್ಮತ್ ಪ್ರಸಿಷ್ಟಃ ಸುಖಗುಂರಾತ್ರೀತಾವೀತಮನ್ಯುಶಿವಾನ್ ಮೃತ್ಯುಮುಖಾತ್ ಪ್ರಯುಕ್ತಮುಕ್ತಂ ಯಥಾ ಪುರಸ್ತಾದ್ ಭವಿತಾ ಪ್ರತೀತಃ ಔದ್ದಾಲಕಿಹಿ ಆರುಣಿರ್ಮತ್ ಪ್ರಸಷ್ಟಃ ಸುಖಗುಂರಾತ್ರೀಹಿ ಶಯಿತಾವೀತಮನ್ಯುಃ ತ್ವಾಂ ದದೃಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ. ಮತ್ಪ್ರಸಷ್ಟಃ, ಹಾಗೆ ಆಗಲಿ ನಚಿಕೇತ, ನೀನು ಕೇಳಿಕೊಂಡಂತನೇ ಆಗಲಿ, ನನ್ನನ್ನು ನನ್ನಿಂದ ನೀನು ಬಿಡುಗಡೆಯನ್ನು ಹೊಂದಿ ಹೋದ ನಂತರ, ಮತ್ ಪ್ರಸಿಷ್ಟ ನನ್ನಿಂದ ಬಿಡುಗಡೆಯನ್ನು ಹೊಂದಿ ಹೋದ ನಂತರ, ಔದ್ದಾಲಕಿ, ಇವನು ಉದ್ದಾಲಕನ ಮಗನೂ ಹೌದು, ಆದ್ದರಿಂದ ಇವನು ಔದ್ದಾಲಕಿ ಅನ್ನುವಂಥ ಹೆಸರು ಬಂದಿದೆ. ಆರುಣಿಹಿ, ಅರುಣನ ಮಗನೂ ಹೌದು, ಆದ್ದರಿಂದ ಆರುಣಿಹಿ. ಗೌತಮ ಗೋತ್ರದಲ್ಲಿ ಹುಟ್ಟಿದವನು, ಆದ್ದರಿಂದ ಗೌತಮ. ಎಲ್ಲ ಒಬ್ಬನ ಹೆಸರುಗಳಿವೆಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈ ವಾಜಶ್ರವಸ, ಇವನು ಈ ಪ್ರಕಾರವಾಗಿ ಅನೇಕ ಹೆಸರುಗಳಿಂದ ಪ್ರಸಿದ್ಧನಾಗಿದ್ದಾನೆ. ಅವನು ನನ್ನಿಂದ ಬಿಡುಗಡೆ ಹೊಂದಿದ ನಂತರ, ಅದೇನು ಸಾಮಾನ್ಯ ಬಿಡುಗಡೆ ಅಲ್ಲ, ಮೃತ್ಯುಮುಖಾತ್ ಮತ್ಪ್ರಸಿಷ್ಟ ಅರುಣಸ್ಯ ಪುತ್ರ ಆರುಣಿ ಔದ್ದಾಲಕ ಇವ ಔದ್ದಾಲಕಿ. ಅವನು ಏನು ಮಾಡ್ತಾನೆ ನನ್ನಿಂದ ನಿಮಗೆ ಬಿಡುಗಡೆ ಹೊಂದಿದ ಮೇಲೆ? ಅವನು ಪುರಸ್ತಾದ್ ಭವಿತಾ ಯಥ ಪ್ರತೀತ, ಹಿಂದೆ ನಿನ್ನನ್ನು ಹೇಗೆ ಸ್ಪಷ್ಟವಾಗಿ ಗುರುತಿಸ್ತಾ ಇದ್ನೋ ಹಾಗೆಯೇ ನಿನ್ನನ್ನು ಗುರುತಿಸುತ್ತಾನೆ. ಪ್ರತೀತ ಅಂದರೆ ಅವನು ಗುರುತಿಸುತ್ತಾನೆ. ಹೇಗೆ ಗುರುತಿಸುತ್ತಾನೆ? ಹಿಂದೆ ನಿನ್ನನ್ನು ಯಾವ ಥರ ಗುರುತಿಸ್ತಾ ಇದ್ನೋ ಅದೇ ಥರ ನಿನ್ನನ್ನು ಗುರುತಿಸ್ತಾನೆ. ಯಥಾ ಪುರಸ್ತಾದ್ ಭವಿತ, ಮುಂಚಿತವಾಗಿ ಹೇಗೆ ನಿನ್ನನ್ನು ಇನ್ನೊಂದು ಜೊತೆ ಮಾತಾಡ್ತಾ ಇದ್ದಾನೆ, ನಿನ್ನನ್ನು ಗುರುತಿಸ್ತಾ ಇದ್ದಾನೆ, ನಿನ್ನನ್ನು ವ್ಯವಹಾರ ಮಾಡ್ತಾ ಇದ್ದ ನಿನ್ನ ಜೊತೆ, ಹಾಗೆಯೇ ಎವ್ರಿಥಿಂಗ್ ಕಂಟಿನ್ಯೂ ಆ್ಯಸ್ ಇಟ್ ಈಸ್. ಏನಪ್ಪ ಸ್ವಲ್ಪ ವಾಕಿಂಗ್ ಹೋಗಿದ್ದಿ ವಾಪಸ್ ಬಂದು ಅನ್ನೋ ಥರ, ಅಷ್ಟು ಮಟ್ಟಿಗೆ ಸುಲಭವಾಗಿ ನಿನ್ನನ್ನು ಗುರುತಿಸ್ತಾನೆ. ಮತ್ತಿಷ್ಟೇ ಅಲ್ಲ, ಇನ್ನು ಬಾಕಿ ಶೇಷ ರಾತ್ರಿಗಳೇನಿವೆಯೋ, ಹಾಂ, ಸುಖಗುಂ ರಾತ್ರಿ ಹಿ ಶೈತ ಅಂದರೆ ಈವರೆಗೂ ಏನಾಯಿತು ಆಗೋಯ್ತು ನಿಮ್ಮ ಅಪ್ಪನಿಗೆ, ಆದರೆ ಇನ್ನು ಮುಂದೆ ನನ್ನಿಂದ ಆಶೀರ್ವಾದ ಸಿಕ್ಕಿದ್ದರಿಂದಾಗಿ ಅವನು ವೀತಮನ್ಯುಹು ಶಾಂತ ಸಂಕಲ್ಪನಾಗಿ ಎಲ್ಲ ಮನಸ್ಸಿನ ರಾಗದ್ವೇಷಗಳನ್ನು ಕಳೆದುಕೊಂಡು ಅವನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಇರುವಂತಹ ಸಿಟ್ಟು ಎಲ್ಲ ಶಾಂತವಾಗಿ ವೀತಮನ್ಯುಹು ಅವನೇನು ಮಾಡ್ತಾನೆ? ಶೈತ ಮಲಗುತ್ತಾನೆ. ಆ ಮಲಗಿದವನು ನೀನು ವಾಪಸ್ ಹೋದ ನಂತರ ತ್ವಾಂ ನೀನು ದದೃಶಿವಾನ್ ನೀನು ವಾಪಸ್ ಹೋದ ನಂತರ ನಿನ್ನನ್ನು ನೋಡ್ತಾನೆ. ಅವನಿಗೆ ಭಾರಿ ಆನಂದವಾಗ್ತದೆ, ಏಕೆಂದರೆ ಮೃತ್ಯುಮುಖ ಪ್ರಮುಕ್ತಂ, ಸಾಕ್ಷಾತ್ ಯಮನ ಹಿಡಿತದಿಂದ ನೀನು ವಾಪಸ್ ಬಂದಿದೀಯ. ಮರ್ತ್ಯಲೋಕದಲ್ಲಿ ಬಹುಶಃ ಇಂತಹ ಇನ್ನೊಂದು ಉದಾಹರಣೆ ಸಿಗಲಿಕ್ಕಿಲ್ಲ. ಸತ್ಯವಾನ್ ಸಾವಿತ್ರಿ ಮಾತಾಡ್ತಾರೆ, ಬಹುಶಃ ಸ್ತುತಿಪರವಾಗಿ ಮಾತಾಡಿರ್ಬೋದು, ಇದು ಕೂಡ ಸ್ತುತಿಪರವೇ. ಇದು ಉಪನಿಷತ್ ಸ್ತುತಿ ಬರುವಾಗಿ ಅದು ಪುರಾಣ ಸ್ತುತಿ ಬರುವಾಗಿ ಗೊತ್ತಾಗಲಿಲ್ಲ. ಸೊ ಇಟ್ ಇಸ್ ಆಲ್ ಸ್ತುತಿ. ಆದರೆ ಇತಿಹಾಸದಲ್ಲಿ ಈ ಪ್ರಕಾರವಾಗಿ ಮೃತ್ಯುವಿನ ಸಮೀಪ ಹೋಗಿಯೂ ಅವನ ಹಿಡಿತದಲ್ಲಿ ಸಿಕ್ಕಾಕೊಳ್ಳದೆ ವಾಪಸ್ ಬಂದಂಥ ಉದಾಹರಣೆ ಒಂದೂ ಇಲ್ಲ. ಅಂತಹ ನಿನ್ನ ಬಗ್ಗೆ ಅವನಿಗೆ ಸಹಜವಾಗಿಯೇ ಅತ್ಯಂತ ಗೌರವ ಸಂತೋಷ ಆಗಿರುತ್ತದೆ. ನೀನು ತ್ವಾಂ ದದೃಶಿವಾನ್, ನಿನ್ನ ಮುನ್ನನ್ನು ನೋಡಿದ ತಕ್ಷಣವೇ ಎಂತಹ ನಿನ್ನನ್ನು ಮೃತ್ಯುಮುಖ ಪ್ರಮುಕ್ತಂ, ಮೃತ್ಯುವಿನ ದವಡೆಯಿಂದ ಪಾರಾಗಿ ಬಂದಂತಹ ನಿನ್ನನ್ನು ನೋಡಿದ ತಕ್ಷಣವೇ ವೀತಮನ್ಯುಹೂ, ಅವನು ಸುಖವಾಗಿ ನಿನ್ನನ್ನು ಗುರುತಿಸ್ತಾನೆ. ಚಿಂತೆ ಮಾಡಬೇಡ, ನನ್ನ ಆಶೀರ್ವಾದ ಆಗಿದೆ ಅಂತ ಹೇಳ್ತಾನೆ. ಯಥಾ ಬುದ್ಧಿ ತ್ವಯಿ ಪುರಸ್ತಾತ್ ಪೂರ್ವಂ ಆಸೀತ್ ಸ್ನೇಹ ಸಮನ್ವಿತ ಪಿತುಃ ತವ ಭವಿತ ಪ್ರೀತಿ ಸಮನ್ವಿತ ತವ ಪಿತಾ ತಥೈವ ಪ್ರತೀತವಾನ್ ಸನ್ ಔದ್ದಾಲಕಿ ಉದ್ದಾಲಕಃ ಇವ ಔದ್ದಾಲಕಿ ಔದ್ದಾಲಕೀಯಲ ಲಕಿಹಿ ಔದ್ದಾಲಕಿ. ಅಲ್ಲಿ ಮಂತ್ರದಲ್ಲಿ ಕೂಡ ಔದ್ದಾಲಕಿ ಔದ್ದಾಲಕಿ, ಕನ್ನಡದಲ್ಲಿ ಔದ್ದಾಲಕಿ ಕಿಹಿ ವಿಸರ್ಗ ಬರೋದಿಲ್ಲ ಕನ್ನಡದಲ್ಲಿ ಔದ್ದಾಲಕಿ. ಯಾರಿವನ ಔದ್ದಾಲಕಿ? ಉದ್ದಾಲಕನ ಮಗನಾಗಿರಬಹುದು ಅಥವಾ ಉದ್ದಾಲಕನನ್ನೇ ಔದ್ದಾಲಕಿ ಅಂತಲೂ ಕರೆದಿರೋದು, ತಪ್ಪೇನಿಲ್ಲ. ಉದ್ದಾಲಕನೇ ಔದ್ದಾಲಕಿ ಅಂತ ಕರೆದಿರ್ಬೋದು. ಸೊ ಯಥಾ ಬುದ್ಧಿ ತ್ವಯಿ ಪುರಸ್ತಾತ್, ನಿನ್ನ ಬಗ್ಗೆ ಪುರಸ್ತಾತ್ ಹಿಂದಕ್ಕೆ ಯಾವ ಬುದ್ಧಿ ಇತ್ತು ನೀವು ಅಪ್ಪನಿಗೆ? ಪೂರ್ವಂ ಆಸೀತ್, ಪೂರ್ವದಲ್ಲಿ ನಿನ್ನ ಬಗ್ಗೆ ನಿಮ್ಮ ಅಪ್ಪನಲ್ಲಿ ನನ್ನ ಮಗ, ನನ್ನ ಪ್ರೀತಿಯ ಮಗ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಕಲಿತಾನೆ ಅನ್ನುವ ಇವೆಲ್ಲ ಭಾವಗಳು ಇದ್ದವು. ಆ ಭಾವಗಳಿಂದಲೇ ಸ್ನೇಹ ಸಮನ್ವಿತ, ಅದೇ ಸ್ನೇಹ ಅದೇ ಪ್ರೀತಿಗಳಿಂದ ಕೂಡಿದವನಾಗಿ, ಸ್ನೇಹ ಸಮನ್ವಿತ ಕೂಡಿದವನಾಗಿ ಪಿತೃ ನಿನ್ನ ತಂದೆ ತವ ಭವಿತ ಪ್ರೀತಿ ಸಮನ್ವಿತ, ನಿನ್ನ ಬಗ್ಗೆ ಅಷ್ಟೊಂದು ಪ್ರೀತಿಯನ್ನು ತುಂಬಿಕೊಂಡಂಥವನಾಗಿ, ತವ ಪಿತ ತಥೈವ ಪ್ರತೀತವಾನ್, ಹೇಗೆ ಇದ್ದೀಯೋ ಹಾಗೆಯೇ ನಿನ್ನನ್ನು ಈಗಲೂ ಗುರುತಿಸ್ತಾರೆ. ಆವಾಗ ನಿನ್ನ ಜೊತೆ ಹೇಗೆ ಭಾವ ಇತ್ತು ಅದೇ ಭಾವದಿಂದ ಇವತ್ತಿಗೂ ಗುರುತಿಸ್ತಾರೆ. ಔದ್ದಾಲಕಿ ಉದ್ದಾಲಕ ಇವ ಔದ್ದಾಲಕಿ, ಅವನು ಗುರುತಿಸ್ತಾನೆ, ಅವನ ಔದ್ದಾಲಕಿ ಆ ಉದ್ದಾಲಕನೇ ಔದ್ದಾಲಕಿ. ಅರುಣ ಅರುಣ ಅರುಣಸ್ಯ ಅಪತ್ಯಂ ಆರುಣಿ, ಅರುಣನ ಮಗ ಆರುಣಿ. ಅರುಣ ಅಂದರೆ ವೈವಸ್ವತ ಸೂರ್ಯ, ಹೌದಲ್ಲ? ಅರುಣ ಬೇರೆ ವರುಣ ಬೇರೆ. ಇವನು ಯಾರು? ಯಮನ ತಂದೆ ಯಾರು? ವೈವಸ್ವತ. ವೈವಸ್ವತನಾಗಿ ಇನ್ನೊಂದು ಹೆಸರೇನು? ಅರುಣ. ಅರುಣಸ್ಯ ಅಪತ್ಯ ಆರುಣಿಹಿ, ಆರುಣಿಹಿ ಇವ ವೈವಸ್ವತ. ಮತ್ತು ವೈವಸ್ವತನಿಗೆ ವೈವಸ್ವತ ಅಂತ ಯಾಕೆ ಕರೆದ್ರು? ಆರುಣಿ ಅಂತ ಕರಿಬೋದಾಗಿತ್ತಲ್ಲೋ. ಸೂರ್ಯನ ಇನ್ನೊಂದು ಹೆಸರು ವಿವಸ್ವತ, ಸೂರ್ಯನ ಇನ್ನೊಂದು ಹೆಸರು ವಿವಸ್ವತ. ಆದ್ದರಿಂದ ವಿವಸ್ವತನ ಮಗ ಯಾರು? ವೈವಸ್ವತ. ಆದ್ದರಿಂದ ಆರುಣಿ ಅಂದರೆ ಬೇರೆ ಅಲ್ಲ, ವೈವಸ್ವತ ಅಂದರೆ ಬೇರೆ. ಗೊತ್ತಲ್ಲ, ಅರುಣಸ್ಯ ಅಪತ್ಯಂ ಆರುಣಿ. ಇವನು ಇನ್ನೊಂದೇನು ಗೊತ್ತಾ, ಈ ಯಮನ ಇನ್ನೊಂದು ಅವನ ಲೈಫ್ ಒಂದು ಘಟನೆ, ಇವನು ದ್ವ್ಯಾಮುಷ್ಯಾಯಣ, ದ್ವ್ಯಾಮುಷ್ಯಾಯಣ ಎರಡು ತಂದೆ ಹೊಂದಿದವನು ಯಾರು ಅವನಿಗೆ ದ್ವ್ಯಾಮುಷ್ಯ ಅಂತ ಕರೀತಾರೆ. ಎರಡು ತಂದೆಗಳಿರಬೇಕು, ಅವನ ಪ್ರಾಪರ್ಟಿನೂ ಬಂದಿರಬೇಕು, ಇವನು ಎರಡೆರಡು ಪೇರೆಂಟಲ್ ಪ್ರಾಪರ್ಟಿಯನ್ನು ಹೊಂದಿದವರಿಗೆ ದ್ವ್ಯಾಮುಷ್ಯ. ಇಬ್ಬರು ತಂದೆ ತಮ್ಮದನ್ನು ಒಬ್ಬನಿಗೇ ಧಾರೆ ಎರೆದು ಕೊಟ್ಟು, ಗೊತ್ತಾಯ್ತಾ, ಮುಂದೆ ಅದಕ್ಕೆ ಯಜಮಾನ ಇವನೇ ಅಂತ ಘೋಷಣೆ ಮಾಡಿದಾಗ ಅವನು ದ್ವ್ಯಾಮುಷ್ಯಮಾನ ಆಗ್ತಾನ. ದ್ವ್ಯಾಮುಷ್ಯಮಾನ ಈ ನ ಸಂಧಿ ನೋಡ್ರಿ ಎಷ್ಟು ಚಂದ ಬರ್ತದೆ ಎಲ್ಲಗಳಿಗೆ. ಆ್ಯಕ್ಚುಲಿ ದ್ವ್ಯಾಮುಷ್ಯಮಾನ ಅದು ಆ ಸಂಧಿ ಮಧ್ಯ ಮೊನ್ನೆ ಅಭ್ಯಾಸ ಮಾಡಿದ್ರಲ್ಲ, ಋಷಿರ್ವನಮ ಎಂ ಚಟತು ಸಲೇಶಂ, ಆ ನಿಯಮದ ಪ್ರಕಾರ ಏನಾದರೂ ರಾಮಾಯಣ ಹೆಂಗಾಯಿತು ಹಾಗೆ ಇಲ್ಲಿ ವ್ಯಾಮುಷ್ಯಾಯಣ ಬೇಕಾದಷ್ಟು ಬರ್ತವೆ ಇಂಥವು ನಿಮಗೆ. ವ್ಯಾಮುಷ್ಯಾಯಣ ವಾ ಅರುಣಸ್ಯ ಅಪತ್ಯಂ ಆರುಣಿಗಿ ದ್ವ್ಯಾಮುಷ್ಯಾಯಣ, ಇವನು ದ್ವ್ಯಾಮುಷ್ಯ, ಇವನಿಗೆ ಎರಡೆರಡು ಪ್ರಾಪರ್ಟಿ ಸಿಕ್ಕವು, ಆದ್ದರಿಂದ ಇವನಿಗೆ ಅಂದರೆ ಯಮನಿಗೆ ಇನ್ನೊಂದು ಹೆಸರು ವ್ಯಾಮುಷ್ಯಮಾನ. ಮತ್ ಪ್ರಸೃಷ್ಟ ಮಯ ಅನುಜ್ಞಾತ ಸನ್ ಇತರ ಅಪಿ ರಾತ್ರಿ ಸುಖಂ ಪ್ರಸನ್ನಾತ್ಮನಃ ಶಯಿತಾ ಸ್ವಪ್ತಾ ವೀತಮನ್ಯುಃ ವಿಗತಮನ್ಯುಶ್ಚ ಭವಿತಾ. ಮತ್ ಪ್ರಸೃಷ್ಟಃ ನನ್ನ ಹತ್ರ ನೀ ಬಂದಿದೀಯಾ, ನನಗೆ ಸಂತೋಷವಾಗುವಂತೆ ನೀನು ಸೇವೆಯಲ್ಲಿ ತೊಡಗಬೇಕು. ನನಗೆ ಯಾವಾಗ ನೀನು ಮಾಡುವ ಸೇವೆಯಲ್ಲಿ ನನಗೆ ತೃಪ್ತಿ ಅಂತ ಅನಿಸ್ತದೆ ಆವಾಗ ಮಯ ಅನುಜ್ಞಾತ ನನ್ನಿಂದ ನೀನು ಪರ್ಮಿಷನ್ ತಗೊಂಡು ನನ್ನಿಂದ ನೀನು ಅನುಜ್ಞೆಯನ್ನು ಪಡೆದುಕೊಂಡು ಬಿಡುಗಡೆಯನ್ನು ಹೊಂದಿ ಹೋಗುತ್ತೀಯ. ಮತ್ ಪ್ರಸಿಷ್ಟ ಮಯ ಅನುಜ್ಞಾತ ನನ್ನಿಂದ ನೀನು ಬಿಡುಗಡೆಯನ್ನು ಹೊಂದುತ್ತೀಯ. ಆವಾಗ ಅಲ್ಲಿಯವರೆಗೆ ಇತರ ಅಪಿ ರಾತ್ರಿ ಅಂದರೆ ಇನ್ನು ಶೇಷ ರಾತ್ರಿಗಳೇನು ಉಳಿದಾವೋ ಇವತ್ತಿನವರೆಗೂ ಏನಾಯಿತು ಆಯಿತು, ನೀನು ಬಿಡುಗಡೆ ಹೊಂದ ಮೇಲೆ ಏನಾಗ್ತದೋ ಆಗ್ತದೆ. ಆದರೆ ಈಗ ಸದ್ಯ ಇವತ್ತಿನಿಂದ ಬಾಕಿ ರಾತ್ರಿಗಳು ಏನು ನಿನ್ನ ತಂದೆ ಹೆಸರಿನಲ್ಲಿ ಉಳಿದಿವೆ ನೀವು ವಾಪಸ್ ಹೋಗು ತನಕ, ಆ ರಾತ್ರಿಗಳನ್ನು ಸುಖಂ ಪ್ರಸನ್ನ ಮನಃ, ಸುಖಂ ಪ್ರಸನ್ನ ಮನಃ ಪ್ರಶಾಂತ ಚಿತ್ತದಿಂದ ಕೂಡಿದವನಾಗಿ ಆನಂದವಾಗಿ ನಿದ್ದೆಯನ್ನು ಮಾಡ್ತಾನೆ. ಶಯಿತ ಅಂದರೆ ಸ್ವಪ್ತ, ಅವನ ಮನಸ್ಸಿನೊಳಗೆ ಯಾವುದೇ ಪ್ರಕಾರವಾದ ಹೊಯ್ದಾಟ ಗೊಂದಲ ಇರೋದಿಲ್ಲ. ಏಕೆ ವೀತಮನ್ಯುಹು ಅವನ ಮನಸ್ಸು ಶಾಂತವಾಗಿರ್ತದೆ. ವಿಗತ ಮನ್ಯುಶ್ಚ ವೀತಮನ್ಯುಹು ಅಂದ್ರೇನು ವಿಗತ ಮನ್ಯುಶ್ಚ ಭವಿತಾ ಅವನು ಕೋಪ ಇತ್ಯಾದಿಗಳಿಂದ ಮುಕ್ತನಾಗಿರುತ್ತಾನೆ. ಮೊದಲಿನ ಹಾಗೆ ಅವನಿಗೆ ಕೋಪ ಇರೋದಿಲ್ಲ, ನಿನ್ನ ಬಗ್ಗೆ ದ್ವೇಷವಿರೋದಿಲ್ಲ, ಯಾವ ರೀತಿಯಲ್ಲಿ ಕೂಡ ಅವನು ಮಾನಸಿಕ ವಿಕೋಪಕ್ಕೆ ಒಳಗಾಗುವುದಿಲ್ಲ. ಅಂತಹ ಮನಸ್ಸಿನಿಂದ ಕೂಡಿದವನಾಗಿ ನಿನ್ನನ್ನು ಸ್ವಾಗತಿಸ್ತಾನೆ. ಇಷ್ಟೇ ಅಲ್ಲ, ಇನ್ನು ಬಾಕಿ ರಾತ್ರಿಗಳನ್ನು ನಿನ್ನ ಬಗ್ಗೆ ಏನು ಕೊರಗ್ತಾ ಇದ್ದ ನಿನಗದು ಗೊತ್ತಾಗಿತ್ತು, ನಮ್ಮಪ್ಪ ನನ್ನ ಹೆಸರಿನಲ್ಲಿ ಕೊರಗ್ತಾ ಇದ್ದಾನೆ ಅಂತೇಳಿ ಆ ಥರ ಕೊರಗು ಇನ್ನು ಮೇಲೆ ಅವನಿಗೆ ಇರೋದಿಲ್ಲ. ಅವುಗಳಿಂದ ಬಿಡುಗಡೆಯನ್ನು ಹೊಂದಿರ್ತಾನೆ. ಭವಿತಾ ಸ್ಯಾತ್ ತ್ವಾ ಪುತ್ರಂ ದದೃಶಿವಾ, ನಿನ್ನಂತಹ ಈ ಮಗ ನಿನ್ನ ನಿನ್ನ ಮಗನಾದ ನಿನ್ನನ್ನ ದದೃಶಿವಾನ್, ಏನು ದದೃಶ ಅಂದರೆ ನೋಡುತ್ತಾನೆ, ಆಶ್ಚರ್ಯವಾಗ್ತದೆ ಅವನಿಗೆ. ಏನು ಮಗ ಏನು ಹೋಗೇ ಬಿಟ್ಟ ಅಂತ ತಿಳ್ಕೊಂಡಿರ್ತಾನೆ, ಅವನು ಕಳ್ಕೊಂಬಿಟ್ಟೆ ಅಂತ ತಿಳ್ಕೊಂಡಿರ್ತಾನೆ. ಯಾಕಂದರೆ ಯಮನ ಹತ್ರ ಹೋದವರು ವಾಪಸ್ ಬಂದವರು ಯಾರೂ ಇಲ್ಲ, ಈಗ ನೀನು ಬಂದಿದೀಯಾ ದದೃಶಿವಾನ್, ಬಂದಂತಹ ನಿನ್ನನ್ನು ಅವನು ನೋಡಿದಂಥವನಾಗುತ್ತಾನೆ. ನೋಡಿದಂಥವನಾಗೇನಾಗ್ತದೆ ದೃಷ್ಟವಾನ್, ಎಂಥ ದೃಷ್ಟವಾನ್, ಎಂಥ ದೃಶ್ಯವನ್ನು ನೋಡಿದವನವನು, ಮೃತ್ಯು ಮುಖಾತ್ ಮೃತ್ಯು ಗೋಚರಾತ್ ಪ್ರಮುಕ್ತಂ, ಮೃತ್ಯುವಿನ ದವಡೆಯಿಂದ ಪಾರಾಗಿ ಬಂದಂತಹ, ಮತ್ತು ಅಷ್ಟೇ ಅಲ್ಲ ಮೃತ್ಯುವಿನ ದರ್ಶನ ಮಾಡಿಕೊಂಡು ಬಂದಂತಹ. ಮೃತ್ಯುವಿನ ದವಡೆ ಅಂದರೆ ಅವೆಲ್ಲ ಯಮನೇ ನಿಂತಿರಬೇಕು ಅಂತೇನಿಲ್ಲ, ಯಮನ ಸಹಚರರು ಬೇಕಾಗಿರ್ತಾರೆ, ಅವರ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಎಲ್ಲರೂ ನಾವು. ಇವನು ಹಾಗೆ ಸಿಕ್ಕಾಕೊಂಡ್ಬಿಟ್ಟು ವಾಪಸ್ ಬಂದಲ್ಲ ಅಂತಲ್ಲ, ಅವನು ಸಾಕ್ಷಾತ್ ಯಮನ ಸಮೀಪದಲ್ಲಿಯೇ ಇದ್ದಾನೆ, ಯಮನಿಂದ ಇಷ್ಟು ಉಪದೇಶ ಪಡೆದಿದ್ದಾನೆ. ಇಂತಹ ಮಗ ವಾಪಸ್ ಬಂದ್ಬಿಟ್ಟನಲ್ಲ, ಅವನಿಗೆ ಅದು ಗೊತ್ತಿಲ್ಲ. ನಚಿಕೇತನ ತಂದೆಗೆ ಅಲ್ಲಿ ಏನೇನು ನಡೆದದೆ ಏನೂ ಗೊತ್ತಿಲ್ಲ ಅವನಿಗೆ. ಇಲ್ಲಿ ಭಗವತ್ಪಾದಾಚಾರ್ಯರು ಈ ವಿಷಯವನ್ನು ಈ ಥರ ಇಡ್ತಾರೆ, ಥರ್ಡ್ ಪರ್ಸನ್ ಸ್ಟೇಟ್ಮೆಂಟ್ ಇದು. ಏನು ನಿನ್ನಂತಹ ಮೃತ್ಯುಮುಖದಿಂದ ಪಾರಾಗಿ ಬಂದಂತಹ ನಿನ್ನನ್ನು ಅವನು ನೋಡಿ ಸಂತೋಷ ಪಡುತ್ತಾನೆ ಅನ್ನುವಂತಹ ಸ್ತುತಿಯನ್ನು ಈ ಮಂತ್ರದಲ್ಲಿ ಮಾಡಲಾಗಿದೆ ಅಂತ ಭಗವತ್ಪಾದಾಚಾರ್ಯ ಹೇಳ್ತಾರೆ. ಹೌದಾ, ದದೃಶಿವಾನ್ ದೃಷ್ಟವಾನ್ ಸ ಮೃತ್ಯು ಮುಖಾತ್ ಮೃತ್ಯು ಗೋಚರಾತ್ ಪ್ರಮುಕ್ತಂ ಸಂತಂ, ಮರಳಿ ಬಂದಂತಹ ನಿನ್ನನ್ನು ನೋಡಿ ಅವನು ಗುರುತಿಸುತ್ತಾನೆ ಮತ್ತು ಸಂತೋಷಿಸುತ್ತಾನೆ. ಇದೊಂದು ಅಮೋಘವಾದಂಥ ಸಾಧನೆ. ಬರೀ ಇಲ್ಲೇ ಅಮೇರಿಕಾ ಹೋಗಿ ಬಂದರೆ ನಾವು ಎಷ್ಟು ಸಂತೋಷ ಪಡ್ತೀವಿ ವಾಪಸ್ ಬಂದರು ಅಂತ. ಸಿಂಪಲ್, ಮಾಮಾಜಿ ಇಲ್ಲಿಂದ ಹುಬ್ಬಳ್ಳಿಗೆ ಹೋದರೆ ನಾ ಮೂರು ಸಲ ಫೋನ್ ಮಾಡ್ತೀನಿ. ದಾರಿಯಲ್ಲಿದ್ದೀವಿ ಒಂದು ಸಲ ಮುಗೀತು, ಎರಡನೇ ಸಲ ಇನ್ನೂ ಹುಬ್ಬಳ್ಳಿ ಪ್ರವೇಶ ಆಗಿಲ್ಲ, ಓಕೆ ಎರಡನೇ ಸಲ ಮುಗೀತು. ಆವಾಗ ಹೇಳ್ತೀನಿ ಅವ್ರಿಗೆ, ಹುಬ್ಬಳ್ಳಿ ತಲುಪಿದ ತಕ್ಷಣ ಅವ್ನು ಫೋನ್ ಮಾಡ್ರಿ. ಏನು ಇಷ್ಟೊಂದು ಮಾಡೋ ವಿಷಯ, ಬರೀ ಇಷ್ಟೇ ಡಿಸ್ಟೆನ್ಸು, ಬರೀ 80 ಕಿಲೋಮೀಟ್ರು. ಇವ 80 ಕಿಲೋಮೀಟ್ರ್ ಹೋಗಿಲ್ಲ, ಇವ ಲೋಕದಿಂದ ಲೋಕಾಂತರಕ್ಕೆ ಹೋಗಿದ್ದಾನೆ, ಇನ್ನೊಂದು ಲೋಕಕ್ಕೇ ಹೋಗಿದ್ದಾನೆ. ಆ ಲೋಕಕ್ಕೆ ಯಾರೂ ಹೋಗ್ಲಿಕ್ಕಾಗೋದಿಲ್ಲ, ಅರ್ಥಾತ್ ಹೋಗಿ ಬಂದವರು ಯಾರೂ ಇಲ್ಲ, ಅರ್ಥಾತ್ ಹೋಗಿ ಅದರ ಅನುಭವ ಹೇಳಿದವರು ಯಾರೂ ಇಲ್ಲ. ಹೋಗಿಲ್ಲ ಅಂತಿಲ್ಲ, ಎಲ್ಲರೂ ಅಲ್ಲಿಗೆ ಹೋಗೋದು ಒಂದು ದಿವಸ. ಆದರೆ ಇವನು ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಬಂದಿದ್ದಾನೆ ಅಂದರೆ ಅಪ್ಪನಿಗೆ ಎಷ್ಟು ಸಂತೋಷ ಆಗಿರ್ಬೋದು ಅನ್ನುವುದನ್ನು ನಾವೀಗ ಕಲ್ಪನಾ ಮಾಡಿ. ಮತ್ತು ಅಷ್ಟೇ ಅಲ್ಲ, ಟೈಮ್ ಡಿಫ್ರೆನ್ಸ್ ಸಮಯ ವ್ಯತ್ಯಾಸ. ನೀವು ಆ್ಯಕ್ಚುಯಲ್ ಪ್ರಯಾಣ ಇಲ್ಲಿಂದ ಅಮೇರಿಕಕ್ಕೆ ಆ್ಯಕ್ಚುಯಲ್ ಪ್ರಯಾಣ ನಿಮ್ಮ ವಾಚ್ ಪ್ರಕಾರ 8 ಗಂಟೆ ಅಂತ ನೋಡಿಲ್ಲ, 14 ತಾಸು ನೀವು ಪ್ರಯಾಣ ಮಾಡಿರ್ತೀರಿ ಆ್ಯಕ್ಚುಯಲ್ ಪ್ರಯಾಣ. ಆದರೆ ಟೈಮ್ ಡಿಫ್ರೆನ್ಸ್ 20 ತಾಸು ಆಗಿರುತ್ತೆ, 6 ತಾಸು ಎಕ್ಸ್ಟ್ರಾ. ಇನ್ನು ಅಲ್ಲಿಂದ ಇಲ್ಲಿ ಪ್ರಯಾಣ ಮಾಡಿದಾಗ ಮತ್ತು 14 ತಾಸು, ಗೊತ್ತಾಯ್ತಾ? ಆದರೆ ನೀವು 8 ತಾಸಿನಾಗ ಇಲ್ಲಿ ಬಂದು ಮುಗಿಸ್ತೀರಿ, ಟೈಮ್ ಡಿಫ್ರೆನ್ಸ್ ಬೇಕಾದ. ಅದೇ ನೀವು ನಾವು ಯಾಕೆ ಕೆಮ್ತಾ ಇದ್ದೀವಿ ಅಂದರೆ ಹೊಗೆ ಬರ್ತಾ ಇದೆ ಅದನ್ನು ಆ ಕಡೆದ. ನನಗೂ ಇರಿಟೇಷನ್ ಕೆಮ್ಮು ಬಂತಲ್ಲ, ಟೈಮ್ ಡಿಫ್ರೆನ್ಸ್ ಬರೀ ಇದು ಒಂದೇ ಒಂದೇ ಭೂಮಿ ಮೇಲೇ ಇಷ್ಟು ಟೈಮ್ ಡಿಫ್ರೆನ್ಸ್ ಅದು. ಪೃಥ್ವಿಯ ವೇಗ, ಪೃಥ್ವಿಯ ತಿರುಗುವ ವೇಗ ಮತ್ತು ವಿಮಾನದ ವೇಗ ಇವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಟೈಮ್ ಡಿಫ್ರೆನ್ಸ್ ಆಗ್ತದೆ. ಅಕ್ಷಾಂಶ ರೇಖಾಂಶಗಳು ಅಂತ ಅಭ್ಯಾಸ ಮಾಡ್ತಾರಲ್ಲ, ಅವಾಗ ಟೈಮ್ ಡಿಫ್ರೆನ್ಸ್ ಆಗ್ತದೆ. ಬರೀ ಒಂದೇ ಒಂದೇ ಭೂಮಿ ಮೇಲಿದ್ದಂತಹ ಎರಡು ಪ್ರದೇಶಗಳಲ್ಲಿ ಇಷ್ಟು ವ್ಯತ್ಯಾಸ ಇದೆ. ಐದರ್ ಸಿಕ್ಸ್ ಅವರ್ಸ್ ಪ್ಲಸ್ ಅಥವಾ ಸಿಕ್ಸ್ ಅವರ್ಸ್ ಮೈನಸ್. ಹೋಗುವಾಗ ಪ್ಲಸ್ ಆಗ್ತದೆ, ಬರುವಾಗ ಮೈನಸ್ ಆಗ್ತದೆ. ಇನ್ನು ಇದು ಯಮಲೋಕ ಇಂಪಲ್ ಯಾಕೆ ಅವನ ಹೆಸರೇನು ನೀಲ್ ಆರ್ಮ್‌ಸ್ಟ್ರಾಂಗ್ ಫಸ್ಟ್ ಮ್ಯಾನ್ ಆನ್ ದಿ ಮೂನ್ ಮೊದಲನೇ ಸಲ ಚಂದ್ರನ ಮೇಲೆ ಹೆಜ್ಜೆ ಇಟ್ಟು ಬಂದಾಗ ಅವನು 20 ವರ್ಷ ಆಯುಷ್ಯ ಕಡಿಮೆ ಆಗಿದೆ. ಅವನು ವಾಪಸ್ ಬಂದಾಗ ಅಷ್ಟು ಏಜ್ಡ್ ಆಗಿ ಕಾಣ್ತಾ ಇದ್ದವು. ಅವನಿಗೆ 50 ವರ್ಷ 45-50 ವರ್ಷ ಇತ್ತು ನೋಡ್ರಿ, 70 ವರ್ಷದ ಮನುಷ್ಯ ಆಗಿ ಕಾಣಿಸ್ತಾ ಇದ್ದ. ಎಲ್ಲ ಮೆಟಬಾಲಿಕ್ ಸಿಸ್ಟಮ್ ಎಲ್ಲ ಚೇಂಜ್ ಆಗ್ತದೆ. ಇನ್ನು ಇದೇ ದೇಹ ತಗೊಂಡು ಯಮಲೋಕಕ್ಕೆ ಹೋಗಿದ್ದಾದರೆ ಏನೇನು ಡಿಫ್ರೆನ್ಸ್ ಆಗಿರ್ಬೋದು? ಸಹಸ್ರಾರು ಸಹಸ್ರ ಶತಮಾನಗಳು ಡಿಫ್ರೆನ್ಸ್ ಆಗಿರ್ಬೋದು, ಆದರೂ ಅವರಪ್ಪ ಅವನನ್ನು ಗುರುತಿಸ್ತಾನಂತೆ. ಇದರ್ಥ ಏನು? ನೀನು ಯಾವ ವಿಕಾರಗಳಿಗೂ ಒಳಪಡದೆ ವಾಪಸ್ ಹೋಗ್ತೀಯ, ಹೇಗೆ ಬಂದಿದ್ದೀಯೋ ಹಾಗೆ ವಾಪಸ್ ಹೋಗ್ತೀಯ. ಮತ್ತು 100 ವರ್ಷ ನಾನು ಇಟ್ಕೊಳ್ಳೋದು ಇಲ್ಲ ನಿನ್ನ ಸೇವೆ ತಗೊಳ್ಳೋಕ್ಕೆ, ಆದಷ್ಟು ಬೇಗ ಕಳಿಸ್ತೀನಿ ಅನ್ನುವುದು ಕೂಡ ಅದರೊಳಗೆ ಹಿಡಿದು ಅವ್ನು ಕೇಳ್ಕೊಂಡಿರ್ತಾನಲ್ಲ. ನಾನು ವಾಪಸ್ ಹೋದ್ನ ನಾನು ಗುರುತಿಸ್ಬೇಕು ಅಂತೇಳಿ ಗುರುತಿಸ್ಬೇಕು ಅಂದರೆ ಇದೇ ವಯಸ್ಸಾಗಿರಬೇಕು, ಇದೇ ವಯಸ್ಸಾಗಿರ್ಬೋದು. 4 ದಿವಸ 5 ದಿವಸ ಸೇವಾ ತಗೋತಾನ ಅಷ್ಟೇ. ಟೈಮ್ ಡಿಫ್ರೆನ್ಸ್ ಆಗದೆ ಹೋದ್ರೂ ಚಿಂತೆ ಇಲ್ಲ, 4-5 ದಿವಸ ವಾಪಸ್ ಹೋಗ್ತಾನೆ ಅಂತ ಅರ್ಥ. ನೈಸ್ ಸ್ಟೋರಿ. ನಚಿಕೇತ ಉವಾಚ, ನಚಿಕೇತ ಉವಾಚ, ಆವಾಗ ನಚಿಕೇತನು ಕೇಳ್ಕೊತಾನೆ. ಏನು ಕೇಳ್ಕೊತಾನೆ? ಮೊದಲಿದ್ದಂತಾಯ್ತಲ್ಲ, ಮೊದಲನೇ ವರ ಕೇಳ್ಕೊಂಡ. ಏನು ಮೊದಲನೇ ವರ? ನಾನು ವಾಪಸ್ ಹೋಗಬೇಕು, ನನ್ನನ್ನು ಗುರುತಿಸ್ಬೇಕು, ಅವನೊಬ್ಬ ಶಾಂತ ಸಂಕಲ್ಪನೆ ಆಗಬೇಕು, ನನ್ನ ಮಾನಸಿಕ ವಿಕೋಪವನ್ನು ಬಿಟ್ಟುಕೊಟ್ಟಿರಬೇಕು, ಚೆನ್ನಾಗಿ ನಿದ್ರಿಸಬೇಕು, ಇದರರ್ಥ ನನ್ನ ಬಗ್ಗೆ ಅವನು ಕೊರಗ್ತಾ ಇರಬಾರದು ಇತ್ಯಾದಿ ಅವನ್ನೆಲ್ಲ ಕೇಳಿಕೊಂಡಿದ್ದ. ತಥಾಸ್ತು ಆಯಿತು, ಇನ್ನು ಮುಂದಿನ ವರ ಕೇಳ್ಕೊಳ್ತಾನೆ. ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ನ ತತ್ರ ತ್ವಂ ನ ಜರಯಾ ಬಿಭೇತಿ ಉಭೇ ತೀರ್ತ್ವಾ ಅಶನಾಯಾ ಪಿಪಾಸಿ ಶೋಕಾತಿಗಃ ಮೋದತೆ ಸ್ವರ್ಗಲೋಕೆ ಸ್ವರ್ಗೇ ಲೋಕೇನ ಭಯಂ ಕಿಂಚನಾಸ್ತಿ ನ ತತ್ರ ತ್ವಂ ನ ಜರಯಾ ಬಿಭೇತಿ ಉಭೇ ತೀರ್ತ್ವಾ ಶನಾಯಾ ಪಿಪಾಸೇ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಸ್ವರ್ಗೇ ಲೋಕೆ ನ ಭಯಂ, ಭಯಂ ಕಿಂಚನ ನಾಸ್ತಿ. ಸ್ವರ್ಗೇ ಲೋಕೆ ಸ್ವರ್ಗಲೋಕದಲ್ಲಿ ಭಯಕ್ಕೆ ಕಿಂಚಿತ್ತೂ ಅವಕಾಶ ಇಲ್ಲ. ಹೇ ಯಮರಾಯ, ಭೂಲೋಕದಲ್ಲಿ ಹೀಗೆ ಮಾತಾಡ್ತಾ ಇರ್ತಾರೆ. ಭೂಲೋಕದಲ್ಲಿ ನಮ್ಮ ಲೋಕದೊಳಗೆ ಈ ಥರ ಮಾತಾಡ್ತಿರ್ತಾರೆ. ನಾ ಕೇಳೆ, ಸತ್ಯನಾರಾಯಣ ಪೂಜೆಗೆ ಹೋದಾಗ ಅಲ್ಲಿ ಇಲ್ಲಿ ಕೂತ್ಕೊಂಡಾಗ ಹರಟೆ ಹೊಡಿತಿರ್ಬೇಕಾದ್ರೆ ಈ ಥರ ಮಾತಾಡ್ತಾ ಇರೋದನ್ನು ಕೇಳಿ, ಅಥವಾ ಗರುಡ ಪುರಾಣ ಹೇಳುವಾಗ ಸ್ವರ್ಗ ನರಕ ವಿಷಯ ಮಾತಾಡ್ತಾ ಇದ್ದಾಗ, ವೇದಾಂತಿಗಳು ಅದೃಷ್ಟ ಫಲ ಅದೃಷ್ಟ ಫಲ ಅಂತ ಮಾತಾಡ್ತಾ ಇದ್ದಾಗ, ಪ್ರತ್ಯಕ್ಷ ಫಲ ಪರೋಕ್ಷ ಫಲ ಅಂತ ವೇದಾಂತಿಗಳು ಮಾತಾಡ್ತಾ ಇದ್ದಾಗ, ಆವಾಗ ಇವಾಗ ಪ್ರವಚನಕ್ಕೆ ಹೋದಾಗ ಉಪನ್ಯಾಸಕ್ಕೆ ಹೋದಾಗ ಹರಟೆ ಹೊಡಿಬೇಕಾದ್ರೆ ಜನ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೇನು. ಏನಂತ ಕೇಳಿಸ್ಕೊಂಡಿನಿ, ಸ್ವರ್ಗ ಅಂತ ಒಂದು ಲೋಕ ಇದೆ, ಒಂದು ಲೋಕ ಇದೆ ಸ್ವರ್ಗ ಅಂತ ಒಂದು ಲೋಕ ಇದೆ. ಆ ಲೋಕದಲ್ಲಿ ಲೋಕೇ ಆ ಲೋಕದಲ್ಲಿ ಭಯಂ ಕಿಂಚನ ನಾಸ್ತಿ. ಅಲ್ಲಿ ಈ ಎಲ್ಲಷ್ಟು ಭಯ ಅನ್ನೋದು ಇಲ್ಲ, ಏನಕ್ಕೂ ಭಯ ಪಡಬೇಕಾಗಿಲ್ಲ. ನಿರ್ಭಯವಾದಂಥ ಲೋಕ, ಭಯರಹಿತವಾದಂಥ ಲೋಕ ಸ್ವರ್ಗ. ನ ಭಯಂ ಕಿಂಚನ ಅಸ್ತಿ, ಅದು ನಾಸ್ತಿ, ಕಿಂಚ ನಾಸ್ತಿ ಅಲ್ಲ. ಭಯಂ ಕಿಂಚನ ಭಯಂ ನ ಅಸ್ತಿ, ಕಿಂಚಿತ್ತೂ ಭಯ ಎನ್ನುವುದು ಅಲ್ಲಿ ಇಲ್ಲ. ಎಲ್ಲಿ? ಸ್ವರ್ಗೇ ಲೋಕೆ. ಮತ್ತೆ ತತ್ರ ತ್ವಂ ನ ಜರಯಾ ಬಿಭೇತಿ, ತ್ವಂ ನ, ಹಾ ಮೊದಲು ಅಂತೇಳಿ, ತತ್ರ ತ್ವಂ ನ, ಅಲ್ಲಿ ನೀನು ಕಾಲಿಡುವುದಿಲ್ಲ, ನಿನಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಸ್ವರ್ಗದಲ್ಲಿ ನಿನಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಜರಯಾ ಬಿಭೇತಿ, ಮುಪ್ಪಿನಿಂದ ಅಲ್ಲಿ ಯಾರೂ ಭಯಭೀತರಾಗೋದಿಲ್ಲ. ಅರ್ಥ ಏನು? ಮುಪ್ಪೇ ಇಲ್ಲ. ಯಾವ ಲೋಕದಲ್ಲಿ ವೃದ್ಧಾಶ್ರಮಗಳಿಗೆ ಅವಕಾಶವೇ ಇಲ್ಲವೋ, ವಾನಪ್ರಸ್ಥಾದಿಗಳಿಗೆ ಅವಕಾಶ ಇಲ್ಲವೋ, ವೃದ್ಧಾಶ್ರಮ ಅನ್ನೋದಿಲ್ಲವೋ, ರಿಟೈರ್ಡ್ ಪೀಪಲ್ ಅನ್ನುವಂಥದ್ದಿಲ್ಲವೋ, ಗೊತ್ತಾಯ್ತಲ್ಲ. ಅಂತಹ ಲೋಕ ಅದು. ಯಾವ ಲೋಕ ಅದು? ಅಲ್ಲಿ ಮುಪ್ಪಿಲ್ಲ, ಮಕ್ಕಳು ಯಾರು ಹೊರಗೆ ಹಾಕಬೇಕಾಗಿಲ್ಲ, ಅಥವಾ ಮಕ್ಕಳನ್ನು ಬಿಟ್ಟು ಇವರು ಸ್ವತಂತ್ರವಾಗಿ ಹೊರಗೆ ಹೋಗೋ ಅವಕಾಶ ಇಲ್ಲ, ಅಂಥದ್ದು ಯಾವುದು ಸೈಕಾಲಜಿನೇ ಇಲ್ಲ. ಮತ್ತು ನೀನಂತೂ ಕಾಲಿಡೋದೇ ಇಲ್ಲ, ತ್ವಮ್ನ ನೀನಲ್ಲಿ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಸ್ವರ್ಗದಲ್ಲಿರುವವರೆಲ್ಲರೂ ಸಾಕಷ್ಟು ಪುಣ್ಯಗಳನ್ನು ಗಳಿಸಿದ್ದರೆ ಕಲ್ಪಾಂತದವರೆಗೂ ಅಲ್ಲೇ ಇರ್ತಾರೆ. ತೀರಲಾರದಷ್ಟು ಪುಣ್ಯ ಅವರು, ಕಲ್ಪ ಈ ಕಲ್ಪ ಮುಗಿಯೋರಿಗೂ ಅಲ್ಲೇ ಇರ್ತಾರೆ. ಈ ಕಲ್ಪದೊಳಗೆ ಮಧ್ಯ ಮಧ್ಯದಲ್ಲಿ ಹೋಗೋದು ಬರೋದು ಯಾರು ಮಾಡ್ತಾರೋ ಅಲ್ಲಿ ಯಮನ ಪಾತ್ರ ಇದೆ. ಹೌದಲ್ಲ? ಆ ಯಮ ಏನು ಮಾಡ್ತಾನೆ? ಇವನ ಆಯುಷ್ಯ ಮುಗಿತಪ್ಪ ಕರ್ಕೊಂಬ, ಅವನ ಆಯುಷ್ಯ ಮುಗಿತು ಕರ್ಕೊಂಬ. ಆದರೆ ಇವ್ರ ಆಯುಷ್ಯ ಮುಗಿಯೋದೇ ಇಲ್ಲ. ಯಾಕೆ ಮುಗಿಯೋದಿಲ್ಲ? ಕಲ್ಪ ಅಂತವ್ರಿಗೂ ಇರ್ತದೆ. ಇನ್ಫ್ಯಾಕ್ಟ್ ಯಮ ವಿಲ್ ಬಿ ಬ್ಯುಸಿ ಓನ್ಲಿ ಆನ್ ದಿಸ್ ಹ್ಯೂಮನ್ ಅರ್ಥ್. ಈ ಮನುಷ್ಯ ಕುಲ ಅಂತ ಏನಿದೆಯೋ, ಈ ಮನುಷ್ಯ ಲೋಕ ಅಂತ, ಮರ್ತ್ಯ ಲೋಕ ಅಂತ, ಇಲ್ಲಿ ಮಾತ್ರ ಯಮನಿಗೆ ಸಾಕಷ್ಟು ಕೆಲಸ ಇದೆ. ಬೇರೇನು ಯಾವ ಲೋಕದಲ್ಲಿ ಸಾಕಷ್ಟು ಕೆಲಸ ಇಲ್ಲ ಅವನಿಗೆ. ಅವನಿಗೆ ಖಾಲಿ ಇರ್ತಾನ, ಯಾರು ಅವನು ಖಾಲಿ ಇರ್ತಾನ, ಅವನಿಗೆ ಕೆಲಸ ಯಾರು ಕೊಟ್ಟರೆ ಸಾಕಾಗಿದೆ. ಏಕೆಂದರೆ ಅದೊಂದು ಎಷ್ಟು ವಿಚಿತ್ರ ನೋಡಿ, ನಾನ್ ಸ್ಟಾಪ್ ಇರ್ವಿ ಪ್ರಾಣ ತೋಬೇಕು, ಸೊಳ್ಳೆ ಪ್ರಾಣ ತೋಬೇಕು, ಮನುಷ್ಯನ ಪ್ರಾಣ ಅಂತ ತಗೊಳ್ಬೇಕು, ಮಕ್ಕಳ ಪ್ರಾಣ ತೋಬೇಕು, ಹೆಣ್ಮಕ್ಳ ಪ್ರಾಣ ತೋಬೇಕು, ಗಂಡಸ್ರ ಪ್ರಾಣ ತೋಬೇಕು, ಮುದುಕರ ಪ್ರಾಣ ತೋಬೇಕು, ಯುವಕರ ಪ್ರಾಣ ತೋಬೇಕು, ಎಲ್ಲರ ಪ್ರಾಣ ತೋಬೇಕು. ಎಷ್ಟು ಕೆಲಸ ಅದ, ಎಷ್ಟು ಬಿಸಿ. ಹಾಂ, ಅದೇ ಬೇರೆಯವ್ರು ಮಾಡ್ತಾರೆ, ನಿಮ್ಮ ಕೆಲಸ ಬರೀ ಪ್ರಾಣ ತೊಗೊಂಡಷ್ಟೇ. ಪ್ರಾಣ ತೊಗೊಂಡ್ಬಿಡ್ದು, ಪ್ರಾಣ ತೊಗೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಬಿಡ್ದ, ಹೋಗಿ ಅಲ್ಲಿ ನಿಂತು ಹೋಗಿದ, ಮುಂದೆ ಚಿತ್ರಗುಪ್ತೆಲ್ಲ ಸ್ಕ್ಯಾನಿಂಗ್ ಮಾಡ್ತಾನೆ. ಸ್ಕ್ಯಾನಿಂಗ್ ಮಾಡಿಕೊಳ್ಳಿ, ಅದು ಎಲ್ಲ ಸ್ಕ್ಯಾನಿಂಗ್ ಮಷಿನ್ ತೋರಿಸ್ತದೆ. ಅವ್ನು ಕೋಡ್ ಒತ್ತು ತಾನೆ, ಕೋಡ್ ತಿಕ್ಕೊಳ್ಳಿ ಎಲ್ಲ ತೋರಿಸ್ತದೆ, ಇಷ್ಟು ಪುಣ್ಯ, ಇಷ್ಟು ಪಾಪ, ಇಷ್ಟು ಹಂಗೆ ಮಾಡ್ಯಾನ, ಇಷ್ಟು ಹಿಂಗೆ ಮಾಡ್ಯಾನ, ಎಲ್ಲ ಬೆಳೀತದೆ. ಅದ್ರದ್ದು ಬ್ಯಾಲೆನ್ಸ್ ಶೀಟ್ ತಯಾರು ಮಾಡ್ತಾನೆ, ಅದು ರಿಸಲ್ಟ್ ತೋರಿಸ್ತದೆ. ಪಿತೃಲೋಕ, ಗಂಧರ್ವಲೋಕ, ಬ್ಯಾಲೆನ್ಸ್ ಶೀಟ್ ತೋರಿಸ್ತದೆ. ಆ ಬ್ಯಾಲೆನ್ಸ್ ಶೀಟ್ ಬೇಕಾದ್ರೆ ಇವನು ಆ ಲೋಕಕ್ಕೆ ದುಡ್ತಾರೆ, ಅಲ್ಲಿ ಹೋಗಿ ಅಲ್ಲಿ ಹೋಗಿ, ನರಕ ಸ್ವರ್ಗ ಟಿಕೆಟ್. ಹಾಂ, ಟಿಕೆಟ್ ಕೊಡ್ಬೇಕು ಮತ್ತೆ, ಟಿಕೆಟ್ ವೀಸಾ ಎಲ್ಲ ಕೊಡ್ಬೇಕು. ಇಲ್ಲಿಂದ ಒಂದು ವೀಸಾ ತೊಗೊಂಡು ಹೋಗಿರ್ತಾನ, ಟ್ರಾನ್ಸಿಟ್ರಿ ವೀಸಾ ಅಂತ ಒಂದಿರ್ತದೆ. ಮೇನ್ ವೀಸಾ ನೀವು ತೊಗೊಂಡು ಹೋಗ್ತೀರಿ, ಮೇನ್ ವೀಸಾ ತೊಗೊಂಡು ಹೋಗ್ಬಿಟ್ರೆ ದಾರಿಯಲ್ಲಿ ಇಳಿದು ಅಲ್ಲಿ ಏರ್ಪೋರ್ಟ್ನಾಗನ ಅಪ್ಲೈ ಮಾಡಿ ನಾಲ್ಕು ದಿವಸ ನಾವು ಈ ದೇಶ ನೋಡ್ಕೊಂಡು ಹೋಗ್ತೇವೆ ಅಂತ ತಿಳ್ಕೊಬೇಕು, ನೋಡ್ಕೊಂಡು ಹೋಗೋ ಅಂತ. ಹಾಗೆ ಇಲ್ಲಿಂದ ವೀಸಾ ಹೋಗ್ತದೆ, ಇಲ್ಲಿಂದ ವೀಸಾ ಕೊಟ್ಟಮೇಲೆ ಹೋಗೋದು ಅಲ್ಲಿಗೆ. ಅಲ್ಲಿಗೆ ಹೋದ್ಮೇಲೆ ಆ ಲೋಕ ಈ ಲೋಕ ಅಂತ ಟ್ರಾನ್ಸಿಟರಿ ವೀಸಾ ಕೊಡ್ತಾರೆ. ಆ ಟ್ರಾನ್ಸಿಟರಿ ವೀಸಾ ತೊಗೊಂಡು ನಮ್ಮ ಯಾವ ಲೋಕಕ್ಕೆ ಹೋಗಬೇಕು ಆ ಲೋಕ ಹೋಗಿ ಅದನ್ನು ಆನಂದಿಸಿ ಮತ್ತೆ ವಾಪಸ್ ಬರಬೇಕಾದ್ರೆ ಯಾವ ವೀಸಾ ಸೀಲ್ ಹಾಕ್ಬಿಟ್ಟಿರ್ತಾರೆ ಅದೇ ವೀಸಾದ ಮೇಲೆ ಇವನ್ ಟೆನ್ಯೂರ್, ಇವನ್ ಡ್ಯೂರೇಷನ್ ಮುಗೀತು ಅಂತ ಇನ್ನೊಂದು ವೀಸಾ ಹಾಕ್ಕೊಡ್ತಾರೆ. ಅದು ವೀಸಾ ಕ್ಲೋಸ್ ಆಯ್ತು, ವೀಸಾ ಕ್ಲೋಸ್ ಆಯಿತು. ಕ್ಲೋಸ್ ಆದಮೇಲೆ ಮತ್ತೆ ವಾಪಸ್ ಊರಿಗೆ ಬರೋಂಗಿಲ್ಲ. ದಟ್ಸ್ ಏನ್. ಅದಕ್ಕೆ ನಾವು ಹೋದಾಗ ಏನು ಮಾಡ್ತಾರೆ ಅವರು, ವಿಚಿತ್ರ ವಿಚಿತ್ರ, ಬಹುಶಃ ಅಲ್ಲಿ ಹೋಗಿ ಅದನ್ನು ಕಲ್ತ್ಕೊಂಡು ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಮಾಡ್ಯಾರ ಅಂತ ಅನಿಸ್ತದೆ ನನಗೆ. ಇವು ಏನಂತಂದರೆ ವೀಸಾದೊಳಗೆ ಮಲ್ಟಿಪಲ್ ವೀಸಾ ಅನ್ಸಿತ್ತು, ಮಲ್ಟಿಪಲ್ ವೀಸಾ. ಮಲ್ಟಿಪಲ್ ವೀಸಾ ಅಂದರೆ ಒಂದ್ಸಲ ನಮ್ಮ ದೇಶದೊಳಗೆ ನಿಮ್ಗೆ ಬರಲಿಕ್ಕೆ ಪರ್ಮಿಷನ್ ಕೊಟ್ಟಿವೆ ಅಂದರೆ ಅದಕ್ಕೆ 3 ತಿಂಗಳ, 6 ತಿಂಗಳ, 1 ವರ್ಷ ಅಂತ ಇರ್ತದೆ. ಹೌದು, ಆಮೇಲೆ ಮತ್ತೆ ಲಾಂಗ್ ಡ್ಯೂರೇಷನ್ 5 ವರ್ಷ, 10 ವರ್ಷ ಅಂತ ಇರ್ತದೆ. ಇದು ಒಂದು. ಈ 5 ವರ್ಷ, 10 ವರ್ಷದೊಳಗಾಗಿ ನೀನು ಎಷ್ಟು ಬೇಕಾದಷ್ಟು ಸಲ ಹೋಗ್ಬೋದು, ಎಷ್ಟು ಬೇಕಾದಷ್ಟು ಸಲ ಬರ್ಬೋದು. ಮಲ್ಟಿಪಲ್ ಎಂಟ್ರಿ. ಈಗ 4 ತಿಂಗಳು, 6 ತಿಂಗಳು ವೀಸಾ ಇದೆ ಅಂತಂದರೆ 6 ತಿಂಗಳ ಒಳಗಾಗಿ ನೀ 3 ಸಲ ಹೋಗ್ಬೋದು, 3 ಸಲ ಬರ್ಬೋದು. ಆದರೆ 6 ತಿಂಗಳಾದಮೇಲೆ ಕ್ಲೋಸ್, ವೀಸಾ ಕ್ಲೋಸ್ ಆಯಿತು. ಹಾಗೆ ಇವಿಷ್ಟು ಡಿಪಾರ್ಟ್ಮೆಂಟ್ ಯಾರು ಇವು, ಯಮನ್ ಡಿಪಾರ್ಟ್ಮೆಂಟ್. ಯಮನು ಬಿಸಿ ಇರ್ತಾನೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವನು ಸಾಕಷ್ಟು ಟೈಮು ಅದು ಅಂತ ನಾನು ಅನ್ಕೋತೀನಿ. ಯಾಕೆಂತಂದರೆ ಆಫ್ಟರ್ ಆಲ್ ಇದು ಒಂದೇ ಲೋಕದಲ್ಲಿ ಅವನಿಗೆ ಕೆಲಸ, ಇನ್ನೂ ಎಷ್ಟು ಲೋಕಗಳಿವೆ ಏನು ಕತೆ. ಹಾಂ, ಈಗ ನಾವು ಇನ್ಮೇಲೆ ನಾವು ಮಂಗಳ ಗ್ರಹದಲ್ಲಿ ಸಹಿತ ಸೈಟ್ ಕೊಂಡ್ಕೊಳ್ಳಿಕತ್ತೇವೆ. ಈಗ ಮಂಗಳ ಗ್ರಹದೊಳಗೂ ನಾವು ಇನ್ನು ಬಂಗಲೆ ಮನೆ ಮನೆ ವಿಲ್ಲ ಎಲ್ಲ ಕಟ್ಟಿದ್ರು ಕಟ್ಟಬಹುದು. ಹಾಗೆ ನಾವೇನಾದ್ರು ಕಟ್ಟಿದ್ದೇ ಆದರೆ ಅವ ಎಲ್ಲಿಗೆ ಹೋಗಬೇಕಾಗ್ತದೆ, ಅಲ್ಲಿಗೂ ಹೋಗಬೇಕಾಗ್ತದೆ, ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಸೊ ಇದರರ್ಥ ಏನು, ಸಾಕಷ್ಟು ಖಾಲಿನೂ ಇದ್ದಾನಂತ ಯಮನಿಗೆ, ಸಾಕಷ್ಟು ಸಮಯ ಇದೆ, ಬೇರೆ ಏನೂ ಕೆಲಸ ಇಲ್ಲ. ಅದರಿಂದ ನೀನು ಅಲ್ಲಿ ಹೋಗೋದಿಲ್ಲ. ಮತ್ತು ಜಲೆಯನ್ನ ಬಿಬೇತಿ, ಮುಪ್ಪಿಗಾಗಿ ಅಲ್ಲಿ ಯಾರೂ ಭಯ ಬೀಳೋದಿಲ್ಲ. ಏಕೆ, ಅವ್ರು ಹಿಂಗೇ ಇರ್ತಾರೆ, ಮುದುಕರಾಗೋದೇ ಇಲ್ಲ ಅವರು. ಉಭೇ ತೀರ್ಥ ಅಶನಾಯ ಪಿಪಾಸೆ ಉಭೇ ತೀರ್ಥ, ಉಭೇ ಇವು ಎರಡನ್ನು, ಉಭೆ ಅಂದರೆ ಎರಡನ್ನು. ಯಾವ ಎರಡನ್ನು? ಅಶನಾಯ ಪಿಪಾಸೆ, ಹಸಿವು ನೀರಡಿಕೆ, ಇವು ಎರಡನ್ನು ಹಸಿವು ನೀರಡಿಕೆಗಳನ್ನು ತೀರ್ತ್ವ ನೋಡ್ರಿ, ಆ ಭೂಮಿಯಲ್ಲಿ ಹಸಿವೆ ಆಗೋದಿಲ್ಲ, ನೀರಡಿಕೆನೇ ಆಗೋದಿಲ್ಲ. ಓನ್ಲಿ ದೇವಲೋಕದ ಅಮೃತ ವೈನ್ ಅದು ಒಂದೇ ಕುಡಿಯೋದಲ್ಲಿ. ಈ ಬಿಸ್ಲರಿ ಯಾವುವು ನಿಮಗೆ ಅಕ್ವ ನೀರಡಿಕೆ ಆಗೋದೇ ಇಲ್ಲ, ಬಟ್ ಅದು ಮಾತ್ರ ಸಾಕಷ್ಟು ಸಿಗ್ತದೆ. ಹೆಂಗದು ಇದು ಲೆಕ್ಕಾಚಾರ ನನಗೂ ಗೊತ್ತಿರಲ್ಲ, ಮೊನ್ನೆ ನೋಡಿದೆ ನಾನು. ಇನ್ನು ಅಕ್ವಾಫಿನಾ ಅಂತ ಬರ್ತದಲ್ಲ, ಅಕ್ವಾಫಿನಾ, ಅಕ್ವಾಫಿನಾ ಬಾಟ್ಲ್ ಏನಿದೆ ಇದು ಅಕ್ವಾಫಿನಾ ಅಂತ ಒಂದು ವೈನ್ ಕಂಪನಿ ಇದೆ, ಕಿಂಗ್ ಫಿಶರ್ ಇದೆ. ಇರ್ಬೋದು, ಕಿಂಗ್ ಫಿಶರೇ ಇರ್ಬೋದು. ಕಿಂಗ್ ಫಿಶರ್ ಅವರು ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ವೈನ್ಗಳನ್ನು ತಯಾರು ಮಾಡಿರ್ತಾರೆ. ಸೊ ಇವೇನು ಅವಕ್ಕೇನಂತಾರೆ ಅವರು ಬುರಿಯ ಬ್ರೂಯ ಡಿಸ್ಟಿಲರಿ ಕಂಪನಿ ಬ್ರೂಯರಿ ಬ್ರೂಯರಿ ಬ್ರೂಯರಿ ಅಂತಾರೆ. ಹಾಂ, ತಯಾರು ಮಾಡೋ ಕಂಪ್ನಿಗಳು ಡಿಸ್ಟಿಲರಿ ಕಂಪ್ನಿನೂ ಅಂತಾರೆ. ಡಿಸ್ಟಿಲರಿ ಕಂಪ್ನಿ ಅಂದರೆ ಬರೀ ನೀರೊಂದೇ, ಹಾಗೇನಿಲ್ಲ. ಅದು ನೀರು 100% ಶುದ್ಧೀಕರಣ ಆಗಬೇಕು. ಆ 100% ಶುದ್ಧೀಕರಣ ಆಗಿ ಒಂದು ಪೈಪ್ ಲೈನಲ್ಲಿ ಬಿಟ್ಟರೆ ವೈನ್ ತಯಾರಾಗ್ತದೆ. ಅದೇ 100% ಶುದ್ಧೀಕರಣದ ನೀರನ್ನು ಇನ್ನೊಂದು ಪೈಪ್ ಲೈನ್ ಬಿಟ್ಟರೆ ನಿಮ್ಮ ನೀರಿನ ಬಾಟಲ್ ಆಗ್ತದೆ. ಆಲ್ಮೋಸ್ಟ್ ನಾವು ಮಾರ್ಕೆಟ್ನೊಳಗೆ ನೀರಿನ ಬಾಟಲ್ ಕೊಂಡ್ಕೊತೀವಿ, ಇವಷ್ಟು ಬಾಟಲ್ಗಳು ಒಂದಿಲ್ಲ ಒಂದು ಬ್ರೈರಿ ಅಂತಾರೆ ಅವ್ರಿಗೆ, ಒಂದಿಲ್ಲ ಒಂದು ವೈನ್ ಕಂಪನಿಯಿಂದ ಬಂದದ್ದು ಇಲ್ಲ. ಇವು ತಿಳ್ಕೊಳ್ರಿ, ನೀರು ಶುದ್ಧೀಕರಣ ದೊಡ್ಡ ಪ್ರಮಾಣದಲ್ಲಿ ಆಗೋಂಗೆ ಆಗ್ತಿರ್ತದೆ. ಅದು ಆಗಬೇಕ, ಅದು ಆದ್ರೆ ವೈನ್ ತಯಾರಾಗ್ತದೆ. ಅದು ಆಗಿ ಅದು ವೈನ್ ತಯಾರು ಮಾಡಲಿಕ್ಕೆ ಅದು ಬೇಕಾಗ್ತದೆ. ಜೊತೆಗೆ ಇನ್ನೊಂದು ಪೈಪ್ ಲೈನ್ ಕೊಟ್ಬಿಡ್ತಾರೆ, ಅದನ್ನು ನಿಮ್ಮ ಬಾಟಲ್ ತುಂಬ ಇಟ್ಬಿಡ್ತಾರೆ. ಅರ್ಥ ಆಯ್ತು ನಿಮಗೆ? ಅಂದರೆ ನಮಗೆ ಬೇಕಾಗೋ ನೀರು ಕೂಡ ಶುದ್ಧ ಜಲ ಕೂಡ ವೈನ್ ಕಂಪನಿಯಿಂದ ಪರ್ಮಿಷನ್ ತೊಗೊಂಡು ಬರಬೇಕು. ಇದನ್ನು ನೋಡಿ ನೋಡಿ ಬ್ಯಾಸತ್ತು ವಿಜಯ ಸಂಕೇಶ್ವರ ಅಂಥವ್ರು ಏನು ಮಾಡಿದರು, ತಮ್ಮದೇ ಆದಂಥ ಬರೀ ಶುದ್ಧೀಕರಣ ಮಾತ್ರ ಪ್ಲಾಂಟ್ ಹಾಕಿದರು. ಆದರೆ ಇದು ಲಾಸ್ ಅವರಿಗೆ. ನಾನು ಇನ್ನೊಂದು ಏನು ಹೇಳಿ ಬಯಸ್ತೀನಿ ಅಂತಂದರೆ, 1 ಲೀಟರ್ ನೀರು 20 ರೂಪಾಯಿ ನೀವು ಕೊಂಡ್ಕೋತೀರಿ. ಅದೇ 1 ಲೀಟರ್ ನೀರನ್ನು 1 ಲೀಟರ್ ವೈನ್ ಮಾಡಲಿಕ್ಕೆ ಅವನು 300 ರೂಪಾಯಿ 400 ರೂಪಾಯಿ ಚಾರ್ಜ್ ಮಾಡ್ತಾನೆ. ಏನು ಸ್ವಲ್ಪ ಕೆಮಿಕಲ್ಸ್ ಸ್ವಲ್ಪ ಸ್ವಲ್ಪ ವಿಷ ಎಲ್ಲ ಸೇರಿಸ್ತಾನೆ. 20 ರೂಪಾಯಿಯಲ್ಲಿ 400 ರೂಪಾಯಿಯಲ್ಲಿ ಸೇಮ್ ವಾಟರ್ ಅವರು ಅಷ್ಟೇ. ಕೋಕೋ ಕೋಲಾ ಅದು ಸೇಮ್ ನೀರು, ಕೋಕೋ ಕೋಲಾ ಪೆಪ್ಸಿ ಇವರೆಲ್ಲ ವಾಟರ್ ಶುದ್ಧೀಕರಣ ಪ್ಲಾಂಟ್ ಆಗಿರ್ತಾರೆ. ಆ ಶುದ್ಧೀಕರಣ ನಂತರ ಏನು ನೀರು ಬರ್ತದೆ, ಆ ನೀರಿನೊಳಗೆ ಕೆಲವು ಎಸೆನ್ಸ್ಗಳನ್ನು ಕೆಲವು ಕೆಮಿಕಲ್ಸನ್ನು ಹಾಕಿಬಿಡ್ತಾರೆ, ಅದನ್ನು ಕೊಟ್ಬಿಡ್ತಾರೆ, ಅದು ಕಿಕ್ ಕೊಡುತ್ತೆ, ಕಿಕ್ ಓದಿತ್ತದ ಅವಾಗ ಓದಿತ್ತು. ಅದು ಕೋಕೋ ಕೋಲಾ ಇದಕ್ಕೆ 1 ರೂಪಾಯಿ ಖರ್ಚಾದರೆ ಅದಕ್ಕೆ 20 ರೂಪಾಯಿ ಖರ್ಚಾಗುತ್ತೆ. ನೀವು ಇನ್ನೊಂದು ಕಂಪ್ಯಾರಿಸನ್ ಕೊಡ್ತೀನಿ, ನೀರು 20 ರೂಪಾಯಿ ಸಿಗ್ತದೆ, ಹಾಲು 20 ರೂಪಾಯಿ ಸಿಗ್ತದೆ. ಸ್ವಲ್ಪ ರಫ್ಲಿ ಇಟ್ಕೊಳ್ರಿ, 30 ರೂಪಾಯಿ ಸಿಗ್ತದೆ. ಅದು ಈಗ ಅದು ಡಿಫ್ರೆನ್ಸ್ ಜಾಸ್ತಿ ಆಗಿದೆ, ಮೊದಲು ಡಿಫ್ರೆನ್ಸ್ ಆಗಿದ್ದಿಲ್ಲ, ಮೊದಲು ಡಿಫ್ರೆನ್ಸ್ ಇದ್ದಿಲ್ಲ, ಈಗ ಡಿಫ್ರೆನ್ಸ್ ಜಾಸ್ತಿ ಆಗಿದೆ. ಅದು ಏನೇನು ಅವರಿಗೆಲ್ಲ ಹೆಚ್ಚಿಗೆ ಸಂಬಳ ಕೊಟ್ಟು ಏನಮ್ಮ ಮಾಡಿದ್ದಾರೆ. ಅಂದರೆ ನಾವು ನೀರು ಯಾಕೆ ಕುಡಿಬೇಕು, ಹಾಲು ಕುಡಿಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಇಟ್ಕೊಳ್ರಿ. ಇದು 20 ಆಗ್ಬೋದು, ಅದು 30 ಆಗ್ಬೋದು, ಇದು 20 ಆಗ್ಬೋದು, ಅದು 25 ಆಗ್ಬೋದು. ನೀರು ಹಾಲು, ನೀರು ಕೊಕ್ಕೋಕೋಲಾ, ನೀರು ವೈನ್, ಮೂಲ ಪದಾರ್ಥ ಯಾವುದು? ನೀರು. ಅದರ ಲಾಭ ಹೆಂಗೆ ಮಾಡ್ಕೋತಾರೆ ನೋಡ್ರಿ? ದಟ್ ಈಸ್ ಕಾಲ್ಡ್ ಬಿಸ್ನೆಸ್. ಅದೇ ಉದ್ಯೋಗ, ಅದು ವ್ಯಾಪಾರ. ಸೊ ಇವರು ಬೇರೆ ಬೇರೆ ಲೋಕಗಳಲ್ಲಿ ಹೋಗಿ ಬೇರೆ ಬೇರೆ ಥರ ವೈನನ್ನು ತಗೋತಾರೆ, ಅದರ ನೀರಡಿಕೆ ಮಾತ್ರ ಆಗದಿಲ್ಲ. ಅಸನಾಯ ಪಿಪಾಸೆ ತೀರ್ಥ, ತೀರ್ಥ ಅಂದರೆ ದಾಟಿದವರು. ಶೋಕಾತಿಗಹ, ಇವರು ಶೋಕವನ್ನು ದಾಟಿದವರು. ಸ್ವರ್ಗಲೋಕೆ ಮೋದತೆ, ಸ್ವರ್ಗಲೋಕದಲ್ಲಿ ಆನಂದಿಸ್ತಾ ಇರ್ತಾರೆ, ದುಃಖವನ್ನು ಕಳ್ಕೊಂಡಿರ್ತಾರೆ ಅಂತ ಮಾತಾಡೋದನ್ನು ನಾವು ಮರ್ತ್ಯ ಲೋಕದಲ್ಲಿ ಕಂಡಿದ್ದೇವೆ. ಮೊದಲು ವಿವರಣೆ ಕೊಡ್ತಾನೆ ಅವನು, ಕಂಡಿದ್ದೇವೆ. ಸ್ವರ್ಗೇ ಲೋಕೆ ರೋಗಾದಿ ನಿಮಿತ್ತಂ ಭಯಂ ಕಿಂಚನ ಕಿಂಚಿದಪಿ ನಾಸ್ತಿ. ಅಲ್ಲಿ ಕಿಡ್ನಿ ಫೇಲ್ ಆಯ್ತು, ಕ್ಯಾನ್ಸರ್ ಆಗ್ಯದ, ಟಿಬಿ ಆಗ್ಯದ, ಅಸ್ತಮಾ ಆಗ್ಯದ, ಕೈ ಕೆಲಸ ಮಾಡ್ತಾ ಇಲ್ಲ, ಕಾಲು ಕೆಲಸ ಮಾಡ್ತಾ ಇಲ್ಲ, ಮೆಟ್ಲು ಹತ್ತಲಿಕ್ಕೆ ಬರ್ತಾ ಇಲ್ಲ, ರಾತ್ರಿ ನಿದ್ದೆ ಹತ್ತತಾ ಇಲ್ಲ, ಇಂಥವು ಯಾವ ಕಂಪ್ಲೇಂಟ್ ಇಲ್ಲ ನೋಡಿ. ಹಸಿವಿನೇ ಇಲ್ಲ, ಹೀಗಾಗಿ ಪಚನ ಆಗೋ ಅವಶ್ಯಕತೆ ಇರಲಿ. ಸೊ ಅಬ್ಡಮನ್ ಡಿಸೀಸ್ ಯಾವುದೂ ಇಲ್ಲ. ಮಧ್ಯಪ್ರದೇಶದ ಯಾವ ರೋಗಗಳು ಇಲ್ಲ, ಯಾಕಂದ್ರೆ ಹಸಿವಿನೇ ಇಲ್ಲ. ಚೂರು ಚಾರು ಇರಬೇಕು. ಡಾಕ್ಟರ್ ಹತ್ರ ನೀವು ಹೋದರೆ ನೀವು ಹೇಳ್ರಿ, 80 ವರ್ಷ ಆಯಿತು ಡಾಕ್ಟ್ರೇ, ನನಗೆ ಜ್ವರ ಬಂದಿಲ್ಲ, ಕೆಮ್ಮು ಬಂದಿಲ್ಲ, ನೆಗಡಿ ಬಂದಿಲ್ಲ, ಶೀತ ಆಗಿಲ್ಲ, ನಾನು ಹಿಂಗೆ ಇದ್ದೀನಿ, ಹೆಂಗಿದ್ದೀನಿ, ಹಿಂಗೆ ಇದ್ದೀನಿ. ಆವಾಗ ಡಾಕ್ಟ್ರ್ ಏನಂತಾರೆ, ಎಲ್ಲೋ ಏನೋ ತಾಳ ತಪ್ಪ್ಯದ. ನೀವು ಹೋದಾಗ 3 ತಿಂಗಳ ಹಿಂದೆ ಬಂದು ಹೋಗಿರ್ತಿ, ಡಾಕ್ಟ್ರೆ ಮತ್ತೆ ನಾ ಬರಬೇಕಾಯ್ತು, ಭಾರಿ ಖುಷಿ ಪಡ್ತಾರೆ. ತಮಗೆ ಫೀಸ್ ಬಂತು ಅಂತಲ್ಲ, ಭಾರಿ ಖುಷಿ ಪಡ್ತಾರೆ. ಏನು ಖುಷಿ ಪಡ್ತಾರೆ ಅಂದರೆ, ಇವನು ಆರೋಗ್ಯವಾಗಿದ್ದಾನೆ ಅಂತ. ಆರೋಗ್ಯವಂತರ ರಕ್ಷಣೆ ಅಂತಂದರೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ಕರೆಕ್ಟಾಗಿರಬೇಕು. ಇಮ್ಯೂನ್ ಸಿಸ್ಟಮ್ ಕರೆಕ್ಟಾಗಿತ್ತು ಅಂತಂದರೆ, ಬೇರೆ ರೋಗ ಜಂತು ಒಳಗೆ ಪ್ರವೇಶ ಹಾಕ್ಕೊಳ್ಳಿ, ಅದು ಇಮ್ಯೂನ್ ಸಿಸ್ಟಮ್ ಏನು ಮಾಡ್ತದೆ, ಫೈಟ್ ಮಾಡ್ತದೆ, ಹೌದಲ್ಲ? ಅದನ್ನು ವಿರೋಧ ಮಾಡ್ತದೆ. ಹಾಂ, ಈ ಫೈಟ್ನೊಳಗೆ ಸ್ವಲ್ಪ ಜ್ವರ ಬರ್ತದೆ, ಈ ಫೈಟ್ನೊಳಗೆ ಸ್ವಲ್ಪ ತಲೆನೋವು ಬರ್ತದೆ, ಈ ಫೈಟ್ ಈ ಘರ್ಷಣೆ ಒಳಗೆ ವಿಕಾರಗಳು ಉಂಟಾಗ್ತವೆ, ಅಷ್ಟೇ ಇರೋದು, ಹೌದೋ? ಹಾಗಾದ್ರೆ ಬರಬೇಕೋ ಬರಬಾರ್ದು? ಬರಬೇಕು. ಬರಲಿಲ್ಲ ಅಂತಂದ್ರೆ ಭಾರಿ ಡೇಂಜರ್ ಕಾಯ್ಕೊಂಡು ಕೂತ್ಕೊಂಡು, ಬಿಗ್ ಬಿಗ್ ರೋಗ, ಇವನಿಗೆ ಏನೊಂದು ದಾರಿ ಕಾಯ್ತಾ ಇದೆ ಅನ್ನೋದೇ ಅರ್ಥ ಅಲ್ಲಿ. ಹಾಂ, ಅದಕ್ಕೆ ಡಾಕ್ಟರ್ ಖುಷಿ ಪಡ್ತಾರೆ. ಅದಕ್ಕೆ ಇಲ್ಲಿ ಕೂಡ ಆ ಒಂದು ಲೋಕದಲ್ಲಿ ಯಾವ ರೋಗಗಳು ಇರೋದಿಲ್ಲ, ಇದರರ್ಥ ಒಂದು ಮಹಾರೋಗ ಕಾಯ್ಕೊಂಡದು ಅಂತ ಅರ್ಥ. ಅದು ಏನು ಮಹಾರೋಗ ಅಂದರೆ, ವಾಪಸ್ ಮತ್ತೆ ಮರ್ತ್ಯ ಲೋಕದಲ್ಲಿ ಬರಬೇಕು. ಹಾಂ, ಹೌದಾ? ರೋಗಾದಿ ನಿಮಿತ್ತಂ ಭಯಂ ಕಿಂಚನ ಕಿಂಚಿದಪ್ಪಿ ಕಿಂಚಿದಪ್ಪಿ ನಾಸ್ತಿ, ಸ್ವಲ್ಪವೂ ಇಲ್ಲ. ನ ಚ ತತ್ರ ತ್ವ ಮೃತ್ಯೋ ಸಹಸಾ ಪ್ರಭವಸ್ಯತಃ ಪ್ರಭವಸ್ಯತಃ. ತತ್ರ ಆ ಸ್ವರ್ಗಲೋಕದಲ್ಲಿ, ತ್ವಂ ಹೇ ಯಮ ಮೃತ್ಯು, ಸಹಸಾ ನ ಪ್ರಭವಸ್ಯತಃ, ನೀ ಅಲ್ಲಿಗೆ ಹೋಗೋದೇ ಇಲ್ಲ. ಹೆಚ್ಚಿನ ಮಟ್ಟದಲ್ಲಿ ಹೇ ಯಮ, ನೀನು ಆ ಸ್ವರ್ಗಲೋಕದಲ್ಲಿ ಕಾಲಿಡೋದಿಲ್ಲ, ನೀನು ಅಲ್ಲಿ ಪ್ರವೇಶಗೊಳ್ಳುವುದಿಲ್ಲ. ಪ್ರಭವಸ್ಯ ನಿನ್ನ ಉಪಸ್ಥಿತಿ ಅಲ್ಲಿ ಇರೋದಿಲ್ಲ. ಭವ ಅಂದರೆ ಇರೋದು, ಪ್ರಭವ ಅಂದರೆ ನಿನ್ನ ಉಪಸ್ಥಿತಿ ಅಲ್ಲಿ ಇರೋದಿಲ್ಲ. ಎಲ್ಲಿರೋದಿಲ್ಲ? ಸ್ವರ್ಗದಲ್ಲಿ. ಹಾಂ, ನೆಕ್ಸ್ಟ್ ಜರಯಾಯುಕ್ತ ಇಹ ಲೋಕವತ್ವತಃ ನ ಬಿಭೇತಿ ಕುತಶ್ಚಿತ್ ತತ್ರ ಲೋಕವತ್ ತ್ವತ್ತಃ ನ ಬಿಭೇತಿ. ಜರಯಾಯುಕ್ತ ಇಹ ಈ ಲೋಕದಲ್ಲಿ, ಇಹ ಲೋಕವತ್ ಈ ಲೋಕದಲ್ಲಿದ್ದಂತೆ ಅಲ್ಲಿ ಮುಪ್ಪು ಎನ್ನುವುದು ಇಲ್ಲದೇ ಇದ್ದರಿಂದಾಗಿ ನಿನಗೆ ಯಾರೂ ಭಯ ಬೀಳಬೇಕಾಗಿಲ್ಲ. ತತ್ರ ಕುತಶ್ಚಿತ ನ ಬಿಭೇತಿ, ನಿನಗೆ ಯಾರೂ ಭಯ ಬೀಳಬೇಕಾಗಿಲ್ಲ. ಯಾಕೆ ಯಾಕೆ ಭಯ ಬೀಳಬೇಕು? ಅವರು ಅವ್ರಿಗೆ ಮುಪ್ಪೇ ಇಲ್ಲ. ಏನ್ರಿ, ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ. ಇದು ಮುದಿ ಮುದಿ ವಯಸ್ಸು. ಜರ ಅಂದ್ರೇನು? ಅಪಕ್ಷೀಯತೆ. ಡೌನ್ ಡೌನ್ ಗ್ರಾಫಿಕ್, ಅದು ಕೆಳಗೆ ಬರ್ತದೆ. ಏನು, ಇಂದ್ರಿಯಗಳು ಕ್ಷೀಣವಾಗ್ತವೆ, ಸಿಸ್ಟಮ್ ಕ್ಷೀಣವಾಗ್ತದೆ, ಪಂಚಪ್ರಾಣಗಳು ತಮ್ಮ ಶಕ್ತಿಗಳನ್ನು ಕಳ್ಕೊಳ್ಳೋಕೆ ಶುರು ಮಾಡ್ತವೆ. ಇದಕ್ಕೆ ಜರ ಅಂತ ಕರೀತಾರೆ, ಇದಕ್ಕೆ ಮುಪ್ಪು ಅಂತ ಕರೀತಾರೆ. ಈ ಮುಪ್ಪೇ ಅಲ್ಲಿ ಇಲ್ಲ, ಇದರರ್ಥ ಏನು? ಕೊನೆ ವಿಕಾರ ಏನು ವಿನಶ್ಯತಿ, ಅಲ್ಲಿ ಮರಣವೂ ಅಲ್ಲಿ ಇಲ್ಲ ಅಂತಲೇ ಅರ್ಥ. ಮುಪ್ಪು ಎನ್ನುವುದೇ ಇಲ್ಲದೇ ಇದ್ದಾಗ ಮರಣವೂ ಇಲ್ಲ. ಯಾಕಂದರೆ ಮರಣ ಬೇಕು ಅಂದರೆ ಅದಕ್ಕಿಂತ ಮುಂಚೆ ಏನು ಬರಬೇಕು? ಮುಪ್ಪು ಬರಬೇಕು. ಮುಪ್ಪೇ ಇಲ್ಲ, ಹೌದು. ಕುತಶ್ಚಿತ ತತ್ರ ಜರಯಾಯುಕ್ತ ಇಹ ಲೋಕವತ್ ಇಹ ಲೋಕವತ್ ತ್ವತ್ತಃ ನ ಬಿಭೇತಿ. ಇಲ್ಲಿ ಜರಯ, ಇಲ್ಲಿ ಮುಪ್ಪು ಎನ್ನುವುದು ಇಲ್ಲದೇ ಇದ್ದರಿಂದಾಗಿ ಹೇಗೆ ಮರ್ತ್ಯ ಲೋಕದಲ್ಲಿ ಹೇಗೆ ಮೃತ್ಯು ಇದು ಮುಪ್ಪು ಅನ್ನೋದಿದೆಯೋ ಹಾಗೆ ಅಲ್ಲಿ ಸ್ವರ್ಗದಲ್ಲಿ ಮುಪ್ಪು ಎನ್ನುವುದು ಇಲ್ಲದೇ ಇದ್ದರಿಂದಾಗಿ ತ್ವತ್ತಃ ನಿನ್ನಿಂದಾಗಿ ಯಾರೂ ನ ಬಿಭೇತಿ ಭಯ ಬೀಳಬೇಕಾಗಿಲ್ಲ. ಕುತಶ್ಚಿತ ತತ್ರ ಅಲ್ಲಿ ಯಾರೂ ಭಯ ಬೀಳಬೇಕಾಗಿಲ್ಲ. ಕಿಂಚ ಉಭೇ ಅಶನಾಯ ಪಿಪಾಸೇ ತೀರ್ತ್ವಾ ಅತಿಕ್ರಮ್ಯ ಶೋಕಂ ಅತೀತ್ಯ ಗಚ್ಚತಿ ಇತಿ ಶೋಕಾದಿಗಃ ಸನ್ ಮಾನಸೇನ ದುಃಖೇನ ವರ್ಜಿತಃ ಮೋದತೆ ದೃಶ್ಯತಿ ಸ್ವರ್ಗಲೋಕೆ ದಿವ್ಯೇ. ಕಿಂಚ ಇಷ್ಟೇ ಅಲ್ಲ, ಉಭೇ ಏನು? ಉಭೇ ಹಸಿವು ನೀರಡಿಕೆ, ಅಶನಾಯ ಪಿಪಾಸೆ ಹಸಿವು ನೀರಡಿಕೆಗಳನ್ನು ತೀರ್ತ್ವ ದಾಟಿದ್ದರಿಂದಾಗಿ. ತೀರ್ತ್ವ ಅಂದ್ರೇನು? ಅತಿಕ್ರಮ್ಯ. ತೀರ್ತ್ವ ಅರ್ಥನೇ ಅತಿಕ್ರಮ್ಯ. ಏನು ಅತಿಕ್ರಮ್ಯ? ಹಸಿವು ನೀರಡಿಕೆಗಳನ್ನು ಅವರು ದಾಟಿದ್ದರಿಂದಾಗಿ ಅತಿಕ್ರಮ್ಯ. ಶೋಕಂ ಅತೀತ್ಯ, ಹಸಿವು ನೀರಡಿಕೆಗಳನ್ನೇ ದಾಟಿದ್ದರಿಂದಾಗಿ ಅವರಿಗೆ ದುಃಖವೇ ಇಲ್ಲ. ಎಲ್ಲರೂ ಮಾಡುವುದು ಗೇಣು ಹೊಟ್ಟೆಗಾಗಿ, ಇಲ್ಲ ಹಾಂ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಸುಖ ದುಃಖ ನೋವು ಎಲ್ಲ ಇರೋದು ಅದರೊಳಗೆ ಇರೋದು. ಅದೇ ಇಲ್ಲ ಅಂದರೆ ಏನೂ ಇಲ್ಲ. ಶೋಕ ಇತ್ಯಾದಿಗಳು ಯಾವೂ ಇಲ್ಲ. ಶೋಕಂ ಅತೀತ್ಯ ಶೋಕಾತಿಗ ಗಚ್ಚತಿ ಇತಿ, ಶೋಕವನ್ನು ದಾಟಿರುತ್ತಾನೆ. ಸಣ್ಣ ಹೀಗಿದ್ದ ಅವನು ಏನು ದಾಟಿರುತ್ತಾನೆ? ಮಾನಸೇನ ದುಃಖೇನ ವರ್ಜಿತ, ಮಾನಸಿಕವಾದ ದುಃಖ ಇವನಿಗೆ ಇರೋದಿಲ್ಲ. ಮಾನಸಿಕ ದುಃಖ ಈ ದೈಹಿಕ ದುಃಖಂತೂ ಇರೋದೇ ಇಲ್ಲ. ದೈಹಿಕ ದುಃಖ, ಫ್ರ್ಯಾಕ್ಚರ್ ಆಯಿತು, ಬಾವು ಬಂದದ, ಇವು ದೈಹಿಕ ದುಃಖ. ಏನದು ಚಿಕನ್ ಗುನ್ಯ, ಚಿಕನ್ ಗುನ್ಯದೊಳಗೆ ಕೈ ಹಿಂಗೆ ಮಡಿಸಿ ಬರೋದಿಲ್ಲ. ಎಷ್ಟೋ ಮಂದಿ ಇನ್ನೂ ಸಫರಿಂಗ್ ಇದೆ. ಮಿಸ್ಸಸ್ ಕುಲಕರ್ಣಿಗೆ, ಡಾಕ್ಟರ್ ಕುಲಕರ್ಣಿ ಅವರಿಗೆ ಚಿಕನ್ ಗುನ್ಯ ಆದಾಗಿಂದ ಯಾರು 20 ವರ್ಷ ಆತಾನೆ, 10-15 ವರ್ಷ ಆಗಿರ್ಬೇಕು. ಇನ್ನೂ ಇದೆ ಅವ್ರಿಗೆ, ಇನ್ನೂ ಕೈ ಕಾಲಿಗೆ ಸಿಗಲ್ಲ. ಇದೆಲ್ಲ ಈ ಲೋಕದಲ್ಲಿ ಸಾಧ್ಯ. ಆದರೆ ಇದನ್ನು ಮೀರಿ ಇನ್ನೊಂದು ದುಃಖ ಇದೆ, ಇನ್ನೊಂದು ದುಃಖ ಇದೆ. ನನಗಿಷ್ಟವಾದದ್ದು ಪ್ರಾಪ್ತವಾದ ಆಗದೇ ಇದ್ದಾಗ, ನನಗೆ ಇಷ್ಟವಾದದ್ದು ನನಗೆ ಬೇಕನಿಸಿದ್ದು ಪ್ರಾಪ್ತವಾಗದೇ ಇದ್ದಾಗ ಒಂದು ದುಃಖ ಇರ್ತದೋ ಇಲ್ಲ, ಅಥವಾ ನನಗೆ ಬೇಡಾದದ್ದು ಬಂದು ನನ್ನ ಮನೆಯಾಗ ಕೂತ್ಕೊಂಡಾಗ ದುಃಖ ಇರ್ತದೋ ಇಲ್ಲ. ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಬಿಡ್ಲಿಕ್ಕಾಗೋದಿಲ್ಲ. ಕೋರ್ಸ್ ಇದ್ದಾಗ ಒಬ್ಬೊಬ್ರಿಗೆ ಒಂದೊಂದು ರೂಮ್ ಕೊಟ್ಟಿದ್ರು ನಮ್ಮ ಕೋರ್ಸ್ನೊಳಗೆ. ಒಬ್ಬೊಬ್ರಿಗೆ ಒಂದು ರೂಮು, ಒಂದು ಕ್ವಾಟು, ಒಂದು ಟೇಬಲ್, ಒಂದು ಚೇರ್. ಚೇರಿ ಐ ಡೋಂಟ್ ನೋ, ಸಾರಿ, ಚೇರಿ ಯಾರಿಗೂ ಕೊಟ್ಟಿದ್ದು. ವೆರಿ ಸಿಂಪಲ್ ಆಶ್ರಮ. ಇನ್ಫ್ಯಾಕ್ಟ್ ನಮ್ಮ ಮಲಗೊಂದು ಆಶ್ರಮ ಭಾರಿ ಸಫಿಸ್ಟಿಕೇಟೆಡ್, ಭಾರಿ ಸಫಿಸ್ಟಿಕೇಟೆಡ್ ಆಶ್ರಮ. ನಮ್ಮ ಸಾಧ್ಯಪಿನಿ ಭಾರಿ ಸಿಂಪಲ್ ಆಶ್ರಮ ಇತ್ತು. ಸಣ್ಣ ಚಾಪೆ ಕೊಟ್ಟಿದ್ರು, ಆ ಚಾಪೆ ಹಾಕ್ಕೊಂಡು ಸ್ಟಡಿಗೆ ಕೂತ್ಕೋಬೇಕು. ನಾವು ಡೆಸ್ಕ್ ಫೋಲ್ಡೇಬಲ್ ಡೆಸ್ಕ್ ಇದ್ದು ಫೋಲ್ಡ್ ಮಾಡು, ಫೋಲ್ಡ್ ಮಾಡಿಬಿಟ್ರೆ ಅದು ಹಲಿಗಿದ್ದಂಗೆ ಇರ್ತಿತ್ತು. ನಾವು ಕೂಡಬೇಕಾದ್ರೆ ಬಿಚ್ಚಿಬಿಟ್ರೆ ಅಂದ್ರೆ ಅದಾಗ್ತದೆ ಅಂಥದ್ದು ಚಂದಿತ್ತು. ಸೊ ಅಲ್ಲಿದ್ದಾಗ ಸಾಂದೀಪಿನೊಳಗಿದ್ದಾಗ ಅಶನಾಯ ಪಿಪಾಸಿ ಏನು ಹೇಳ್ತಾ ಇದ್ದನು, ಒಬ್ಬೊಬ್ಬರಿಗೆ ಒಂದು ರೂಮ್ ಕೊಟ್ಟಿದ್ರು, ಕೊಟ್ರೇನಾತ ಮಾನಸಿಕವಾಗಿ ದುಃಖ ಇಲ್ಲ. ಇಲ್ಲ ಇಲ್ಲ, ನನಗೇನೋ ಒಂದು ವಿಷಯ ಹೇಳಬೇಕಾಯ್ತು. ಅತೃಪ್ತ ಭಾವ ದುಃಖ ಅಂದ್ರೇನು? ಅತೃಪ್ತ ಭಾವ, ಅತೃಪ್ತ ಭಾವ. ಮಾನಸಿಕ ದುಃಖ, ದೈಹಿಕ ದುಃಖ ಇಲ್ಲ, ಮಾನಸಿಕ ದುಃಖ ಹೇಳ್ತಾ ಇದ್ದೀನಿ. ಮಾನಸಿಕ ದುಃಖ ಇದು ಅತೃಪ್ತ ಭಾವ. ಅದನ್ನ ಹೇಳ್ತಾ, ನಾನು ಬೇರೆ ವಿಷಯನೂ ಹೇಳ್ತಾ ಇದ್ದೆ. ಇದು ಸಾಂದೀಪನಿಯಾಗಿ ಬರಬೇಕು. ಸುಮ್ ಸುಮ್ ಸ್ವರ್ಗಲೋಕ ಹೇಗಿರುತ್ತೆ, ಹಸಿವು ಬಾಯಾರಿಕೆಗಳಿರೋದಿಲ್ಲ. ಅಯ್ಯೇ, ನೀ ಮಾತ್ರ ಉಪನ್ಯಾಸ ಮಾಡೋಳಿಗೆ ನನಗೆ ಗೊತ್ತದೆ. ಅದೇ ಯಾವುದೋ ಒಂದು ಸೂಕ್ಷ್ಮವಾದ ವಿಷಯ ನಿಮ್ಗೆ ಹೇಳಬೇಕಾಗಿತ್ತಂತ ಸಾಂದೀಪನಿ ಇತ್ತುಕೊಂಡೆ. ಏ ಸಾಂದೀಪನಿ ಅಲ್ಲೇ ಉಳಿಬಿಡ. ಇಲ್ಲ ಇಲ್ಲ, ಕಿಂಚ ಉಭೇ ಅಶನಾಯ ಪಿಪಾಸೆ ತೀರ್ತ್ವಾ ಅತಿಕ್ರಮ್ಯ ಶೋಕಂ ಅತೀತ್ಯ. ಹಾಂ, ಏನು ಹೇಳಬೇಕು ಮಾಡಿದ್ರೆ, ನಮ್ಮ ರೂಮ್ನೊಳಗೆ ಇನ್ನೊಬ್ರು ಯಾರು ಬಂದ್ರೆ ದುಃಖ ಇದೆ. ಅದು ಹೇಳಬೇಕಾಗಿತ್ತು. ಯಾಕೆಂದ್ರೆ ಏನು ಮಾಡ್ತಾರೆ, ನಮಗೊಬ್ಬರು ಒಂದು ರೂಮ್ ಕೊಟ್ಟಿದ್ರೆ ಆ ರೂಮ್ನೊಳಗೆ ಒಂದು ಕಾಟ್ ಇರ್ತಿತ್ತು. ಹೌದಾ? ಅಕಸ್ಮಾತ್ ಹೇಳ್ತಿದ್ರು, ಪೂಜೆ ಸ್ವಾಮೀಜಿ ಹೇಳ್ಕಾಸ್ತಿದ್ರು, ಯಾರಿಗೆ ಎಷ್ಟು ಬಂದ ಕೂಡಲೇ ರೂಮ್ ನಂಬರ್ 32ದೊಳಗೆ ಬ್ರಹ್ಮಚಾರಿಗೆ ಹೇಳಪ್ಪ, ಇವ್ರ ಅವರ ಅವರ ಅವ್ರ ಪ್ರದೇಶದಲ್ಲಿ ಬಂದರೆ ಅಲ್ಲಿ ಅವಕಾಶ ಕೊಡೋದು, ಇದು ರಾತ್ರಿ ಇರ್ತಾರೆ ಅಂತ ಹೇಳ್ತಿದ್ರು. ಹಂಗೆ ಹೇಳಿದ ಕೂಡಲೇ ಅವ್ರು ಬರ್ತಿದ್ರು, ಅಟೆಂಡರ್ ಕರ್ಕೊಂಬರ್ತಿದ್ದ, ವಾಚ್ಮನ್ ಕರ್ಕೊಂಡು ಬಿಟ್ಟು ಹೋಗ್ತಿದ್ದ. ಮುಂದೆ ನಮ್ಮದು ಸಾಮ್ರಾಜ್ಯ, ಈಗ ಮುಂದೆ ಏನಾಯ್ತು ಹೋಯ್ತು ಎಲ್ಲ ನಾವ ಕಾರಣದಕ್ಕೆ. ಅವ್ರವ್ರು ಯಾರಂತ ಗೊತ್ತಿಲ್ಲ, ಅವ್ರು ಎಂಥವ್ರಿಗೆ ಗೊತ್ತಿಲ್ಲ, ಯಾಕೆ ಬಂದಾರ ಗೊತ್ತಿಲ್ಲ, ನಮ್ಮ ಹತ್ರ ಏನಿಲ್ಲ ಬಿಡು, ಹಣ ಪಣ ಇಲ್ದಿದ್ದಿಲ್ಲ. ಆದರೆ ಎಂಥವ್ರು ಬರ್ತಿದ್ರು ಅಂತಂದರೆ, ಬ್ರಹ್ಮಚಾರಿ ಐ ಆಮ್ ವೆರಿ ಸಾರಿ, ಐ ಕೆನಾಟ್ ಸ್ಲೀಪ್ ಆನ್ ದಿ ಗ್ರೌಂಡ್ ಅನ್ನೋರು. ಆವಾಗ ನಾವು ಬೇರೆ ದಾರಿ ಇಲ್ಲ ನೋಡು, ಹಾಂ ಏ ಎಲ್ಲರೂ ಬಿದ್ದುಕೊಡ್ರಿ ಅಂತ ಹೆಂಗೆ ಹೇಳಲಿಕ್ಕಾಗ್ತದೆ, ನಾವು ಸಾಧು ಆಗ್ಲಿಕ್ಕೆ ಬಂದವ್ರು ಇಲ್ಲಿ. ಹೀಗಾಗಿ ಬನ್ನಿ, ಅದಕ್ಕೇನು ತೊಂದರೆ ಇಲ್ಲ, ನೀವು ಕಟ್ಮ ಮಾಡಿಕೊಡ್ರಿ, ನಾವು ಕೆಳ ಮಾಡ್ಕೋತೀವಿ. ಸೊ ಕೆಳ ಮಾಡ್ಕೊ. ಸೊ ಇನ್ನೊಬ್ಬರನ್ನ ಜೊತೆಗೆ ಇಟ್ಕೊಳ್ಳೋದು ಕೂಡ ಎಷ್ಟು ದುಃಖ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಯಾಕೆಂದರೆ ಅಲ್ಲಿ ಆ ಒಂದು ಭಾವ ಬರ್ತದೆ, ಏನು ಇಷ್ಟವಾದದ್ದನ್ನು ನಾವು ಪಡೆಯಲಿಲ್ಲ, ಅನಿಷ್ಟವಾದದ್ದನ್ನು ಪಡೆದಿದ್ದ ದುಃಖ, ಇಷ್ಟವಾದದ್ದನ್ನು ಪಡೆಯದೇ ಇದ್ದದ್ದ ದುಃಖ, ಇವು ಎರಡೂ ಅಲ್ಲಿ ಸ್ವರ್ಗಲೋಕದಲ್ಲಿಲ್ಲ. ಈಗ ಇಷ್ಟಾನಿಷ್ಟಗಳ ಪ್ರಶ್ನೆಯೇ ಇಲ್ಲ. ಆ ದೃಷ್ಟಿಯಲ್ಲಿ ಯಾರು ಅತೃಪ್ತಿಯನ್ನು ಹೊಂದಬೇಕಾಗೇ ಇಲ್ಲ. ಕಾಟ್ ಬಂದ ಬಿಡ್ತು, ಮುಗಿದು ಹೋಗ್ತಾರೆ. ಈಗ ಇವ್ರಿಗೆ ಯಾಕೆ ದುಃಖ ಬೇಕು, ಅವ್ರಿಗೆ ಯಾಕೆ ದುಃಖ ಬೇಕು, ಅವ್ರು ಕೊಡದೆ ಹೋದ್ರೆ ನನಗೆ ಯಾಕೆ ದುಃಖ ಬೇಕು. ಸೊ ಎವ್ರಿಥಿಂಗ್ ಈಸ್ ಆಂಪಲ್ ಅಂತ, ಎಲ್ಲವೂ ಅತ್ಯಂತ ಸಮೃದ್ಧ. ಆ ಲೋಕದಿಂದ ಈ ಲೋಕಕ್ಕೆ ಬಂದಾಗ ಮಾತ್ರ ದುಃಖ ಶುರು ಆಗ್ತದೆ, ಅಲ್ಲಿ ದುಃಖ ಇಲ್ಲ. ಅದಕ್ಕೆ ಅಶನಾಯ ಪಿಪಾಸೆ ಉಭಯ ತೀರ್ತ್ವ, ಇವು ಎರಡನ್ನು ದಾಟಿದವರು ಅಶನಾಯ ಪಿಪಾಸೆ ತೀರ್ತ್ವ ಅತಿಕ್ರಮ್ಯ, ಅದನ್ನು ದಾಟಿದ ಕೂಡ ಶೋಕಂ ಅತೀತ್ಯ, ಸಹಜವಾಗಿ ದುಃಖವನ್ನು ಕಳ್ಕೊಂಡ್ವಿ ಅಂತ. ಗಚ್ಚತಿ ಇತಿ, ಶೋಕವು ಹೋದಾಗ ಶೋಕಾತಿಗಹ, ಶೋಕವನ್ನು ಯಾರು ಕಳ್ಕೊಳ್ತಾರೋ ಅವರಿಗೆ ಶೋಕಾತಿಗಹ ಅಂತ ಕರೀತಾರೆ. ಶೋಕಾತಿಗಹ ಸನ್ ಮಾನಸೇನ ದುಃಖೇನ, ಮಾನಸೇನ ದುಃಖೇನ ವರ್ಜಿತ, ಮಾನಸಿಕ ದುಃಖವನ್ನು ಇವನು ಕಳ್ಕೊಂಡಿದ್ದಾನೆ. ಮೋದತೆ ಹೃಷ್ಯತಿ, ಹರ್ಷಿಸ್ತಾ ಇರ್ತಾನೆ, ಆನಂದಿಸ್ತಾ ಇರ್ತಾನೆ. ಎಲ್ಲಿ? ದಿವ್ಯೇ ಸ್ವರ್ಗಲೋಕೆ, ಅತ್ಯಂತ ದಿವ್ಯವಾದಂತಹ ಸ್ವರ್ಗಲೋಕದಲ್ಲಿ ಇವನು ಆನಂದಿಸ್ತಾ ಇರ್ತಾನೆ, ದುಃಖವನ್ನು ಕಳ್ಕೊಂಡು ಆನಂದಿಸ್ತಾ ಇರ್ತಾನೆ. ನಾವು ನಮ್ಮ ಲೋಕದಲ್ಲಿ ಆನಂದಿಸ್ತಾ ಇದ್ದೇವೆ ಇಲ್ಲ ಅಂತಿಲ್ಲ, ದುಃಖವನ್ನು ಕಳ್ಕೊಂಡು ಆನಂದಿಸ್ತಾ ಇಲ್ಲ, ದುಃಖ ಇಟ್ಕೊಂಡು ಆನಂದಿಸ್ತಾ ಇರ್ತೀವಿ. ದುಃಖ ಇಟ್ಕೊಂಡು ಪ್ರತಿಯೊಬ್ಬರು ದುಃಖ ಇಟ್ಕೊಂಡು ಆನಂದಿಸು, ಅದು ನಮ್ಮ ಲೋಕದ ಸ್ಪೆಷಾಲಿಟಿ. ಸ್ವರ್ಗ ಲೋಕದ ಸ್ಪೆಷಾಲಿಟಿ ಏನಪ್ಪ, ದುಃಖ ಕಳ್ಕೊಂಡು ಆನಂದಿಸ್ತಾ ಇರ್ತಾರೆ. ಮತ್ತು ಬ್ರಹ್ಮಾನಂದ ಏನು, ದುಃಖನೂ ಇಲ್ಲ ಸುಖಾನೂ ಇಲ್ಲ, ಆನಂದ ಒಂದೇ. ಆನಂದ ಗುರುನಾಥ ರಮಣ, ಆನಂದ ಗುರುನಾಥ ಸಚ್ಚಿದಾನಂದ, ಪರಮಾನಂದ, ಚಿನ್ಮಯಾನಂದ, ದಯಾನಂದ, ಯಾವ್ದು ಬೇಕೆಲ್ಲ ಆನಂದ, ಆನಂದ, ಆನಂದ, ಆನಂದ, ಆನಂದ. ಅಲ್ಲಿ ಸುಖವೂ ಇಲ್ಲ ದುಃಖವೂ, ಹ್ಞೂ, ಬೇರೆ ಬೇರೆ. ಈ ಲೋಕದಲ್ಲಿ ಸುಖ ದುಃಖಗಳ ಮಿಶ್ರಣ, ಗೊತ್ತಾಯ್ತಾ? ಆಮೇಲೆ ಈ ಲೋಕ ಬಿಟ್ಟು ಬಾಕಿ ಲೋಕಗಳಲ್ಲಿ ಭೋಗ ಭೂಮಿ, ಅಲ್ಲಿ ಮತ್ತೇನಿಲ್ಲ, ಬರೀ ಭೋಗ ಭೋಗ ಭೋಗ ಭೋಗ ಭೋಗ, ಆನಂದ ಆನಂದ ಆನಂದ ಆನಂದ. ಆನಂತರ ಎಂಥ ಆನಂದ, ದುಃಖವನ್ನು ಕಳ್ಕೊಂಡ ಆನಂದ, ಇದು ದುಃಖವನ್ನು ಇಟ್ಕೊಂಡ ಆನಂದ. ಮತ್ತು ಬ್ರಹ್ಮಾನಂದ ಯಾವುದು, ದುಃಖವೂ ಇಲ್ಲ ಸುಖವೂ ಇಲ್ಲ, ಆನಂದ ಒಂದೇ ಶಾಶ್ವತವಾದ ಆನಂದ. ಈ ಪ್ರಕಾರವಾಗಿ ಅವನು ಸ್ವರ್ಗಲೋಕದ ವಿವರಣೆಯನ್ನು ನಚಿಕೇತನ ಹೇಳ್ಕೋತಾನೆ. ಸ್ವತಮಗ್ನಿಗುಂ ಸ್ವರ್ಗ ಮಧ್ಯೇಶಿ ಮೃತ್ಯ ಪ್ರಬ್ರೂಹಿತ್ವಗುಂ ಶಬ್ದಧಾನಾಯ ಮಹ್ಯಂ ಸ್ವರ್ಗಲೋಕ ಅಮೃತತ್ವಂ ಭಜಂತ ಏತದ್ವಿತೀಯೇನ ವೃಣೇವರೇಣ. ಎರಡನೇ ವರವನ್ನು ಕೇಳ್ಕೊಳ್ತಾ ಇದ್ದಾನೆ, ನನಗೆ ಈ ಎರಡನೇ ವರವನ್ನು ಕೊಡು. ಯಾವ ಎರಡನೇ ವರ ಹೇಳಿದ್ನಲ್ಲೋ, ಆ ಸ್ವರ್ಗಲೋಕ ಅಂತ ನಾನೇನು ಹೇಳಿದೆ, ಆ ಸ್ವರ್ಗಲೋಕಕ್ಕೆ ಅದರ ಬಗ್ಗೆ ಅರಿವು ಎಲ್ಲರಿಗೂ ಇದೆ. ಆದರೆ ಅಂತಹ ಸ್ವರ್ಗಲೋಕವನ್ನು ಹೋಗಿ ಸೇರೋದು ಹೇಗೆ, ಯಾವ ಮಾರ್ಗದಿಂದ ಹೋಗಬೇಕು, ಯಾವ ಯಜ್ಞವನ್ನು ಮಾಡಬೇಕು, ಅಲ್ಲಿಗೆ ಹೋಗಲಿಕ್ಕೆ ಉಪಾಯ ಏನು. ಸ್ವರ್ಗದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಆದರೆ ಅಲ್ಲಿಗೆ ಹೋಗೋ ಉಪಾಯ ಗೊತ್ತಿಲ್ಲ. ಆ ಉಪಾಯವನ್ನು ನನಗೆ ಹೇಳಿಕೊಡು, ನಾನು ಹೋಗಿ ವಾಪಸ್ ಮತ್ತೆ ಆ ಪ್ರಜೆಗಳಿಗೆ ಹೇಳ್ತೇನೆ. ನನಗೆ ಅದರೊಳಗೆ ಆಸಕ್ತಿ ಇದೆ ಅಂತ ತಿಳ್ಕೋಬೇಡ, ನನಗೆ ಯಾವ ಸ್ವರ್ಗದ ಬಗ್ಗೆ ಏನು ಆಸಕ್ತಿ ನನಗಿಲ್ಲ. ಹೋಗೋರು ಹೋಗಲಿ, ಆದರೆ ಹೋಗಬೇಕು ಹೇಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ. ನಿನಗೆ ಗೊತ್ತಿದೆ ಆ ವಿದ್ಯಾ, ನನಗೆ ಹೇಳಿಕೊಡು, ನಾನು ಅವನಿಗೆ ಹೋಗಿ ಹೇಳ್ತೇನೆ. ಇದು ಅವನಿಗೆ ಭಾರಿ ಖುಷಿಯಾಗ್ತದೆ. ಯಮನಿಗೆ ತನಗಾಗಿ ಕೇಳ್ಕೊಳ್ಳಿಲ್ಲ, ಇವನು ಯಾರಿಗಾಗಿ, ಪ್ರಜೆಗಳಿಗಾಗಿ ಕೇಳ್ಕೊಂಡಾನೆ ಅಂಥೇಳಿ ಭಾರಿ ಖುಷಿಪಟ್ಟು ಸ್ವಲ್ಪ ತಡಿ ತಡಿ ಅಂತ ಇರು ಇರು ಒಂದು ನಿಮಿಷ, ಏನು ಆಯ್ತಲ್ಲ, ಎರಡಾಯ್ತು, ಮೂರನೇದು ಕೇಳ್ಕೊಳ್ಳಿ, ಮೂರನೇದು ಕೇಳ್ಕೊಂಬಿ ಅಂತ ಸ್ವಲ್ಪ ತಡಿ, ಏನು ನಿನಗೆ ನಾಲ್ಕನೇ ವರ ಕೊಡ್ತೀನಿ ಅಂತ. ಚತುರ್ಥಂ ವರಂ ಋಣಿ, ನಾನು ಕೊಡ್ತೇನೆ ನಿನಗೆ ನಾಲ್ಕನೇ ವರ ಕೊಡ್ತೀನಿ. ಇವನಂದ, ಅಲ್ಲ ನೀನು ನಾಲ್ಕನೇ ವರ ಯಾಕೆ ಕೊಡ್ತಿ, ಮೂರನೇ ವರ ಕೇಳ್ಕೋಬೇಕಲ್ಲ, ನಾನು ಕೇಳ್ಕೊತೀನಿ. ಇದೇನು ನಾ ಕೊಡ್ತೇನೆ, ಇದು ಎಕ್ಸ್ಟ್ರಾ ಬೋನಸ್ ಇದ್ದಂಗೆ ನಿನಗೆ. ಯಾಕಪ್ಪ ಅಂದರೆ ನೀನು ಇಷ್ಟು ನಿಸ್ವಾರ್ಥವಾಗಿದ್ದೀಯ, ಏನು ಬೇಕಾದರೂ ಕೇಳ್ಕೊಬೋದಾಗಿತ್ತು ನೀನು, ಆದರೆ ನೀನು ನಿನಗಾಗಿ ಏನೂ ಕೇಳಲಿಲ್ಲ. ನನಗೆ ಭಾಳ ಸಂತೋಷ ಆಗಿದೆ, ನಿನಗೆ ಇನ್ನೊಂದು ವರ ಕೊಡ್ತೀನಿ ಅಂತೇಳಿ ಸ್ವ ಇಚ್ಛೆಯಿಂದ ಅವನು ಇನ್ನೊಂದು ವರವನ್ನು ಕೊಡ್ತಾನೆ. ಆಮೇಲೆ ನಾಲ್ಕನೇ ವರ ಕೇಳಕು ಅಂತ ಹೇಳ್ತಾನೆ, ಮೂರನೇ ವರ ಕೇಳಕು ಅಂತ ಹೇಳ್ತಾನೆ. ಇವನಂತಾನೆ, ಮೂರನೇ ವರ ಕೇಳಿಬಿಟ್ನಲ್ಲ, ಕೊಟ್ಟುಬಿಟ್ಟಲ್ಲ ನೀನು ಅಂತ ಹೇಳ್ತಾನೆ. ಅದನ್ನು ಮೂರನೇ ವರ ನಾನು ಕೊಟ್ಟದ್ದು, ಅದು ನಾನು ಕೊಟ್ಟದ್ದು, ಅದು ಸಪ್ರೇಟ್ ಇಂಡಿಪೆಂಡೆಂಟ್ ವರ. ಅದು ಈ ಮೂರು ನಾನು ನಿನಗೆ ಮಾತು ಕೊಟ್ಟಂತೆ ಮೂರು ಕೊಡಬೇಕು. ನಾನು ನಿನಗೆ ಮಾತು ಕೊಟ್ಟಂತೆ ಏನು ಮೂರು ವರ ಕೊಡಬೇಕಾಗಿದೆ, ಅದ್ರೊಳಗೆ ಎರಡು ಮಾತ್ರ ಕೊಟ್ಟಿದ್ದೀನಿ, ಈಗ ಮೂರನೇದೊಂದು ಕೇಳಪ್ಪ ಅಂತ ಹೇಳ್ತಾನೆ. ಆವಾಗ ಅವನು ಆತ್ಮವಿದ್ಯಾ ಬ್ರಹ್ಮವಿದ್ಯೆಯನ್ನು ಕೇಳ್ಕೊಳ್ತಾನೆ. ಅಲ್ಲಿವರೆಗೂ ಹಿಂಗೆ ನಾವು ಕಥೆ ಕೇಳ್ಕೊಂಡು ಕೊಡೋದೇ ಇದ್ದವು, ಇರೋದಿಷ್ಟೇ ಇದೆ ಮನೆ ಹಿಂಗೆ ಕತೆ ಕೇಳ್ಕೊಂಡು ಕೊಡೋದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ. ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.